ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 6:50. ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮತ್ಸ್ಯ ತರಂಗ, ಮೀನು ಸಾಕಾಣಿಕಾ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಮೈಸೂರು ವಲಯದ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್ ಗಣೇಶ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251508 ಮತ್ತು 251258. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ಮತ್ಸ್ಯ ತರಂಗ, ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗ್ತಾ ಇದೆ. ಈ ಒಂದು ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮೀನುಗಾರಿಕಾ ಇಲಾಖೆಯ ಚಟುವಟಿಕೆಗಳು, ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂಥ ತಾಂತ್ರಿಕತೆಗಳನ್ನು ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಈ ಒಂದು ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ December 9 ನಿರಂತರವಾಗಿ ಪ್ರಸಾರ ಆಗುತ್ತೆ. ಸುಮಾರು 26 ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ. ಈಗಾಗಲೇ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಳೆದ May 29 ನಾವು ನಡೆಸಿದ್ವಿ. ತಾವೆಲ್ಲ ಬಂದಿದ್ದೀರಿ. ಇವತ್ತು ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನನ್ನೊಂದಿಗೆ ಇದ್ದಾರೆ ಮೈಸೂರು ವಲಯ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್ ಗಣೇಶ್ ಅವರು. ನಮಸ್ಕಾರ ಗಣೇಶ್. ನಮಸ್ಕಾರ ಸರ್. ಕೇಳುಗರೆ, ನೀವೀಗ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 251258 251208 STD ಕ್ರಮ ಸಂಖ್ಯೆ 0821 ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ಶ್ರೀ ನರಸೀಪುರ ತಾಲೂಕು ಸ್ವಸ್ಥ ಗ್ರಾಮದಿಂದ ಮಾಧವ ಶೆಟ್ರು ಮಾಡೋ. ನಮಸ್ಕಾರಗಳು ಗುರುಗಳೇ. ನಿಮ್ದು ಎರಡು ಪ್ರಶ್ನೆ ಇದೆ ಗುರುಗಳೇ. ಕೇಳಿ ಮಾಧವ ಶೆಟ್ರೆ. ಸರ್, ಮೀನುಗಾರಿಕೆ ಇಲಾಖೆ ವಿಶ್ವವಿದ್ಯಾನಿಲಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಂಟೆ ಅಂತ ಒಂದ್ ಪ್ರಶ್ನೆ. ಖಂಡಿತ. ಎರಡನೇದು, ಜಿಲ್ಲಾದಿ ಮೀನ್ಗೆ ಎಲ್ಲ ಲೈಕ್ ಮಾಡ್ತಲ್ಲ, ಅದ್ರ ವೈಶಿಷ್ಟ್ಯತೆ ಏನು ಅಂತ ವಿವರ ಕೊಡಿ ಅಂತ ಎರಡನೇ ಪ್ರಶ್ನೆ ಗುರುಗಳ. ಮೊದಲನೇ ಪ್ರಶ್ನೆಗೆ ಉತ್ತರ. ನಮಸ್ಕಾರ ಶೆಟ್ರೆ. ನಮ್ಮ ರಾಜ್ಯದಲ್ಲಿ ಏಕೈಕ ಮೀನುಗಾರಿಕೆ ಮಹಾವಿದ್ಯಾಲಯ ಅದು ಮಂಗಳೂರಿನಲ್ಲಿದೆ. 1969 ಸ್ಥಾಪನೆಗೊಂಡು ಸಾಕಷ್ಟು ವಿದ್ಯಾರ್ಥಿಗಳನ್ನ ರಾಜ್ಯಕ್ಕೆ ಕೊಡುಗೆ ನೀಡ್ತಾ ಬರ್ತಾ ಇದೆ. ಎರಡನೇ ಪ್ರಶ್ನೆ ಅರ್ಥ ಆಗಿಲ್ಲ, ಇನ್ನೊಮ್ಮೆ ಕೇಳ್ತೀನಿ. ಜಿಲ್ಲಾಬಿ ಮೀನನ್ನ ಇಚ್ಛೆ ಪಟ್ಟಲ್ಲ, ಇದು ವೈಶಿಷ್ಟ್ಯತೆ ಏನು, ಈ ಮೀನಿನ ವೈಶಿಷ್ಟ್ಯತೆ ಏನು ಅಂತ ಅವ್ರ ಸ್ವಲ್ಪ ವಿವರ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಜಿಲೇಬಿ ಮೀನನ್ನ ವರ್ಲ್ಡ್ ಫಿಶ್ ಸೆಂಟರ್ ಪಿಗಾಂಗ್ ಮಲೇಷ್ಯಾದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನ ಈಗ ಏನಂತ ಕರೀತಾರೆ ಅಂದ್ರೆ ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ ತಿಲಾಪಿಯಾ ಅಂತ ಕರೀತಾರೆ. ಇದು ನಮ್ಮ ರಾಜ್ಯದಲ್ಲಿ ಎರಡು ಮೀನುಮರಿ ಉತ್ಪಾದನಾ ಕೇಂದ್ರಗಳಿದ್ದಾವೆ. ಒಂದು ಹೆಸರುಘಟ್ಟದಲ್ಲಿದೆ, ಇನ್ನೊಂದು ನಮ್ಮ ಕರಿಮುದ್ನಹಳ್ಳಿ, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕರಿಮುದ್ನಹಳ್ಳಿದೆ. ಈ ಮೀನಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, ಇತರೆ ತಿಲಾಪಿಯಾ ಮೀನಿಗೆ ಇದನ್ನ ಹೋಲಿಕೆ ಮಾಡಿದರೆ 27-36% ಹೆಚ್ಚು ಗ್ರೋತ್ ಅಂದರೆ ಬೆಳವಣಿಗೆ ಶೇಕಡ ಇದೆ, ಹಾಗೂ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇದೆ. ಕಡಿಮೆ ಸಾಂದ್ರತೆಯಲ್ಲಿ ಈ ತಳಿಯನ್ನು ನಾವು ಹೆಚ್ಚಾಗಿ ಬಿತ್ತನೆ ಮಾಡಿದ್ದಲ್ಲಿ ಆ ಸಾಂದ್ರತೆಯನ್ನು ತಡೆಯುವಂಥ ಶಕ್ತಿ ಇದೆ, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇದೆ. ಏನು ಇಳುವರಿ, ನಾವು ಏನು 6 ತಿಂಗಳಿಗೆ ನಾವು 600-900 ಗ್ರಾಮ್ನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕಲ್ಚರ್ ಇದು ಕೃಷಿ ಪದ್ಧತಿಯಲ್ಲಿ. ಒಳ್ಳೆಯದು ಮಾಧವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಹೇಳಿ ಯಾರು ಎಲ್ಲಿಂದ? ನಾವು ರಾಮತೇನ ಅಂತ ಸರ್. ಎಲ್ಲಿಂದ ಮಾತಾಡ್ತೀರಿ ರಾಮಚಂದ್ರ ಅವರೇ? ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ. ಹೇಳಿ ರಾಮಚಂದ್ರ. ಈಗ ನಮ್ಮ ಊರಲ್ಲಿ ಮೀನು ಮೀನು ಸಾಕಾಣಿಕೆ ಅಂದ್ರೆ ಮೀನೆ ಕೆರೆಯಲ್ಲಿ ಮೀನೆ ಸಿಕ್ತೇವಲ್ಲ, ಏನ್ ಮಾಡೋದು ಸರ್? ಅಲ್ಲ, ಕೆರೆ ಅಂತ ಹೇಳಿದ್ರಲ್ಲ, ಯಾವ ಕೆರೆ, ಯಾವ ವ್ಯಾಪ್ತಿ ಬರುತ್ತೆ? ಗ್ರಾಮ ಪಂಚಾಯತಿ ಕೆರೆನ ಅಥವಾ ಇಲಾಖೆ ಅಂದ್ರೆ? ನಮ್ಮ ನಮ್ಮೂರಲ್ಲಿ ಎರಡು ಕೆರೆಗಳಿವೆ ಸರ್. ಮೂರು ಕೆರೆಗಳಿವೆ. ಯಾವ ಗ್ರಾಮ? ನಂಜನಗೂಡು ತಾಲೂಕು ಬಿಳಿಗೆರೆ ಗ್ರಾಮ. ಮೋಸ್ಟ್ಲಿ ಅದು ಗ್ರಾಮ ಪಂಚಾಯತಿ ಕೆರೆ ಇರುತ್ತೆ. ಅಂತ ಕೆರೆಗಳಿಗೆ ಅಂತ ಕೆರೆಗಳಿಗೆ ಸಂಬಂಧಪಟ್ಟಂತೆ ಏನಾಗತ್ತೆ ಅಂದ್ರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಕೆರೆಗಳನ್ನ ಗ್ರಾಮ ಮಟ್ಟದಿಂದ ಕೆರೆ ವಿಲೇವಾರಿ ಮಾಡ್ತಾರೆ. ಗ್ರಾಮ ಮಟ್ಟ ಹೊರತುಪಡಿಸಿ 40 ಹೆಕ್ಟರ್ ಮೇಲೆ ಇರ್ತಾವಲ್ಲ, ಅಂತ ಕೆರೆಗಳನ್ನ ನಮ್ಮ ಮೀನುಗಾರಿಕೆ ವ್ಯಾಪ್ತಿಯಲ್ಲಿ ಬರ್ತವೆ. ಅಂತ ಕೆರೆಗಳನ್ನ ನಾವು ಇಲಾಖೆಯಿಂದ ವಿಲೇವಾರಿ ಮಾಡ್ತೀವಿ. ಏನು ಸ್ಥಳೀಯವಾಗಿರುವಂತಹ ಮೀನುಗಾರಿಕೆ ಸಹಕಾರ ಸಂಘ ಆಗಿರ್ಬೋದು, ಅಥವಾ SHGಗಳಾಗಿರ್ಬೋದು, ಅಥವಾ ಮಹಿಳಾ ಗುಂಪು ರಚನೆ ಆಗಿರ್ಬೋದು, ಅಂಥವುಗಳಿಗೆ ಆದ್ಯತೆ ನೀಡಿ ಅಂತ ಸಂಪನ್ಮೂಲಗಳನ್ನ ನಮ್ಮ ಇಲಾಖೆಯಿಂದ ಮೀನು ಪಾಶುವಾರನ್ನು ಗುತ್ತಿಗೆ ನೀಡ್ತೀವಿ. ಅಥವಾ ಗುತ್ತಿಗೆ ನೀಡಿದಂಥ ಸಂದರ್ಭದಲ್ಲಿ ಅವರು ಏನು ಮೀನು ಮರಿ ಬಿತ್ತನೆ ಮಾಡುವಂಥದ್ದಾಗಿರ್ಬೋದು, ಹಿಡಿಯುವಂಥ ಚಟುವಟಿಕೆಗೆ ಇಲಾಖೆ ಪ್ರೋತ್ಸಾಹ ನೀಡುತ್ತೆ. ಈಗೇನು ಗ್ರಾಮ ಪಂಚಾಯತಿ ಕೆರೆ ಅಂತ ತಾವು ಹೇಳ್ತೀರಾ, ಅಂಥ ಕೆರೆಗಳನ್ನ ವಿಲೇವಾರಿ ಮಾಡಲಿಕ್ಕೆ ನಮ್ಮ ಇಲಾಖೆಯ ಲೀಸಿಂಗ್ ಪಾಲಿಸಿ ಇದೆ 2014ರದ್ದು. ಆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕು ಮಟ್ಟಕ್ಕೆ ಭೇಟಿ ನೀಡಿ ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದನ್ನು ಸಲಹೆ ನೀಡಿದಲ್ಲಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ನಿಮ್ಮ ಗ್ರಾಮ ಪಂಚಾಯತಿಯ PDOನ ಸಮನ್ವಯ ಸಾಧಿಸಿ ಯಾವ ರೀತಿ ವಿಲೇ ಮಾಡ್ಬೋದು ಅನ್ನೋದು ನಮ್ಮ ಮಾರ್ಗದರ್ಶನ ನೀಡ್ತಾರೆ. ನಮ್ಮ ಗ್ರಾಮ ಪಂಚಾಯತ್ ಅದನ್ನ ಸ್ವಲ್ಪ ಏನಾದ್ರು ಮಾಡ್ತಾರ ಸರ್? ಅಲ್ಲ, ಅದೇ ವಿಲೇವಾರಿ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತಾರೆ. ಒಳ್ಳೇದು ರಾಮಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ನಂಜನಗೂಡು ತಾಲೂಕು ಸೂರಳಿಯಿಂದ ಸುಬ್ಬಣ್ಣ ಅಂತ. ಹೇಳಿ ಸುಬ್ಬಣ್ಣ ಅವರ. ಕೇಸಮೂರ್ತಿ ಅವರು ನಮಸ್ಕಾರ, ಮತ್ತು ಅಧಿಕಾರಿಗಳು ನಮಸ್ತೆ. ಈ ಮೀನು ಮಾಂಸಹಾರಿನ ಮತ್ತೆ ಸಸ್ಯಾಹಾರಿನ ಸರ್? ಅಲ್ಲ, ಮೀನರಲ್ಲೂ ತಳಿಗಳಲ್ಲಿ ಆಹಾರ ಪದ್ಧತಿಲಿ ಕೂಡ ಅದು ಬೇರ್ಪಟ್ಟಿರುತ್ತೆ. ಈಗೇನು ನಾವು ಕಲ್ಟಿವೇಬಲ್ ಸ್ಪೀಷೀಸ್ ಭಾರತೀಯ ಗೆಂಡೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸಸ್ಯಜೀವಿ ಸೂಕ್ಷ್ಮಾಣು ಜೀವಿ ಏನೋ ಆಹಾರ ಅವಲಂಬಿತ ಆಗಿರುತ್ತೆ. ಪ್ರಾಣಿ ಸಸ್ಯಜನ್ಯ ಸೂಕ್ಷ್ಮಾಣು ಏನು ಇರ್ತಾವಲ್ಲ, ಪ್ಲಾಂಕ್ಟನ್ಸ್ ಅಂತ ಕರಿತೀವಿ, ಅದನ್ನು ಅವಲಂಬಿತ ಆಗಿರ್ತವೆ. ಅದರಲ್ಲಿ ಏನು ಕಾರ್ನಿವರಸ್ ಅಂತಲೂ ಬರ್ತವೆ. ಅದೇನಾಗುತ್ತೆ, ನದಿಯಲ್ಲಿ ಜಲಾಶಯದಲ್ಲಿ ಕೆರೆಯಲ್ಲಿರುವಂಥ ಸಣ್ಣ ಮೀನುಗಳನ್ನಾಗಿರ್ಬೋದು, ಮರಿಗಳನ್ನಾಗಿರ್ಬೋದು ತಿನ್ಕೊಂಡು ಇದು ಆಹಾರ ಪದ್ಧತಿಯಲ್ಲಿ ಇರ್ತವೆ. ಇನ್ನೊಂದು ಪ್ರಶ್ನೆ ಸರ್ ಹೇಳಿ, ಈ ಮೀನಲ್ಲಿ ಬೆಳೆದಾಗ ರೋಗ ಬಂದ್ರೆ ಔಷಧಿ ಮಾಡ್ಬೋದು ಅಂತಾರಲ್ಲ, ಅದ್ರ ಮಾಹಿತಿ ಕೊಡಿ. ಅದರಲ್ಲಿ ಏನಾಗುತ್ತೆ, ಮೀನಿನ ಸೇವನೆಯಿಂದ ಅದರಲ್ಲಿರುವಂಥ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, Omega-3, Omega-6. Omega-3 ಅಂತ ಹೇಳಿದ್ರೆ ನಮ್ಮ ಯಾವುದು ಫ್ರೆಶ್ ವಾಟರ್ ಅಂತ ಏನು ಕರಿತೀವಿ ಅಂಥ ಮೀನಿನಲ್ಲಿ ಜಾಸ್ತಿ ಸಿಗುತ್ತೆ. Omega-6 ಅಂತ ಹೇಳೋದು ನಮ್ಮ ಮರೆಯನ್ನು ಸಮುದ್ರದಲ್ಲಿ ಸಿಗುವಂಥ ಮೀನಿನಲ್ಲಿ ಜಾಸ್ತಿ ಇರುತ್ತೆ. ಅಂಥ ಸೇವನೆಯಿಂದ ಕೊಲೆಸ್ಟ್ರಾಲ್ ಕಂಟೆಂಟ್ ಏನಿರುತ್ತೆ ನಮ್ಮ ದೇಹದಿಂದ ಕಡಿಮೆ ಆಗುತ್ತೆ. ಮತ್ತು ಪೋಷಕಾಂಶಗಳು ಏನಿದೆ ಮೀನಿನಲ್ಲಿ 14-24% ಪೋಷಕಾಂಶಗಳಿದೆ, ಅದು ನಮ್ಮ ದೇಹಕ್ಕೆ ಆರೋಗ್ಯದ ಗುಣಲಕ್ಷಣಗಳಿಗೆ ತೀರಾ ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ಮತ್ತೆ ಮೀನಿನ ಸೇವನೆಯಿಂದ ಏನು ಕಡಿಮೆ, ಬೇರೆ ಮಾಂಸಾಹಾರ ಪದ್ಧತಿಯಲ್ಲಿ ನೋಡಿದಾಗ ಮೀನಿನಲ್ಲಿರುವಂಥ ಇದು ಮೀಟ್ ಅಂತ ಏನು ಕರಿತೀವಿ ಅದು ಬೇಗ ದೇಹದಲ್ಲಿ ಜೀರ್ಣ ಆಗತ್ತೆ. ಹಾಗಾಗಿ ಮೀನಿನ ಸೇವನೆ ಜಾಸ್ತಿ ಮಾಡಿ ಅಂತ ವೈದ್ಯರು ಸಲಹೆ ನೀಡ್ತಾರೆ. ಬೆಳೆಗಳಿಗೆ ರೋಗ ಬರುತ್ತಲ್ಲ, ಅದಕ್ಕೆ ಔಷಧಿ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಕೇಳಿದ್ರು. ಅದೇ ಫಿಶ್ ಸಿಲೇಜ್ ಅಂತ ನಾವು ಹೇಳ್ತೀವಿ ಅದನ್ನ, ಏನು ಫಿಶ್ ವೇಸ್ಟಲ್ಲಿ ಏನು ಬರುತ್ತಲ್ಲ ಆ ಫಿಶ್ ವೇಸ್ಟ್ನ ಅದಕ್ಕೆ ಆ್ಯಸಿಡ್ ಮಿಶ್ರಿತಗೊಳಿಸಿ ಮಿಶ್ರಣ ಮಾಡಿ ಅದರಿಂದ ಏನು NPK ಅಂತ ನಾವು ಹೇಳ್ತೀವಲ್ವ, ಆ NPKಯನ್ನು ಮೀನಿನ ವೇಸ್ಟಿಂದ ತಯಾರಿ ಮಾಡಿ ಆಹಾರಗಳಿಗೆ ಅಲ್ಲ ನಮ್ಮ ಏನು ಬೆಳಿತೀವಲ್ಲ ಆಹಾರಗಳಿಗೆ ಕೊಟ್ಟಿದ್ದಾಗ NPK ಆ ಮುಖಾಂತರ ನಮ್ಮ ಸಾಯ್ಲಿಗೆ ಸೇರತ್ತೆ ಅನ್ನೋ ಲೆಕ್ಕ ಕೇಳ್ತಾರೆ. ಒಳ್ಳೇದು ಸುಬ್ಬಣ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು, ಎಲ್ಲಿಂದ ಮಾತಾಡ್ತೀರಪ್ಪ? ನಮಸ್ಕಾರ ಸರ್, ಅರಕೆರೆಯಿಂದ ಸಿ ನಾಗರಾಜ್ ಅಂತ. ಎಲ್ಲಿಂದನಪ್ಪ? ಅರಕೆರೆಯಿಂದ ನಾಗರಾಜ್ ಸರ್. ಹೇಳಿ ನಾಗರಾಜ್. ಸರ್, ನಮ್ಮ ಅರಕೆರೆ ಬೆಳ್ಳೆಕೆರೆ ಮಧ್ಯದಲ್ಲಿ ಒಂದು 360 ಹೆಕ್ಟೇರ್ ಸರ್ ದೊಡ್ಡ, ಅದು ಮಧ್ಯವರ್ತಿ ಕೈಗೊಂಡು ಸಿಗಬೇಕಂದು ತುಂಬಾ ಹಿಂಸೆ ಪಡ್ತಾ ಇದೆ ಕೆರೆ. ಯಾಕೆ ಅಂದ್ರೆ ಸುತ್ತಮುತ್ತೋರಿ ಆಯ್ತಾ ಇದೆ, ಆಗೋ ಜಾಗ, ಮಧ್ಯವರ್ತಿಗಳು ಯಾರೋ ಬಂದು ಮೀನ್ ಹಾಕತಾನೆ, ಅದೇನು ಒಂದೇನು ನೋಡುದಿಲ್ಲ. ಆದ್ರೆ ಅರಕೆರೆ ಹಾಗೂ ಬೆಳ್ಳೆಕೆರೆ ಮಧ್ಯದಲ್ಲಿ ಇದು ಆ ಮೀನುಗಾರ ಸಂಘನು ಐತೆ, 1500 ಜನ ಅವರ ಸಂಘದ ಸದಸ್ಯರು. ಅದು ಅಲ್ದೇನೆ ಅವರೆಲ್ಲ ಕೊಡು ಬಡವರು ಸರ್, ನೀವ್ ಯಾಕೆ ಆ ಕೆರೆನ ಅವ್ರಿಗೆ ಒಳಪಡಿಸ್ಕೊಡ್ಬಹುದು? ಅಲ್ಲ, ಇದು ಶ್ರೀರಂಗಪಟ್ಟಣ ಅರ್ಕೆರೆ ಅಲ್ವಾ? ಹಾ, ಶ್ರೀರಂಗಪಟ್ಟಣ ಅರ್ಕೆರೆ ಏನಿದೆ ಅದು ವಿಲೇವಾರಿ ನಮ್ಮ ಇಲಾಖೆ ಮುಖಾಂತರನೇ ಲಾಸ್ಟ್ ಕಳೆದ 2 ವರ್ಷದಿಂದ ಆಗಿದೆ. ಅಲ್ಲಿ ಸ್ಥಳೀಯರು, ನೀವು ಹೇಳಿದ ಕರೆಕ್ಟು, ಸ್ಥಳೀಯರಂತ ಮೀನುಗಾರಿಕೆ ಸಹಕಾರ ಸಂಘಗಳಿಗೆ ನಾವು ಮೊದಲನೇ ಆದ್ಯತೆ ನೀಡ್ತೀವಿ. ಅದೇ ಕೂಡ ಈಗ ಅವರು 1,500 ಜನ, ಅವರೇ 1,500 ಜನನು ಕಡು ಬಡವರು ಸರ್. ಅವರು ಮೀನು ಹಿಡಿದ್ರು ಮಾತ್ರ ಅವ್ರ ಜೀವನ ಅಷ್ಟೇ, ಅದು ಬಿಟ್ರೆ ಹೌದು ಇಲ್ಲ ಅಲ್ಲಿ ಮೀನ್ಗೆ ಮೀನುಗಾರಿಕೆಗೆ ಹೋಯ್ತಾರೆ. ಅದಕ್ಕೆ ಕೆರೆನೆ ಅರ್ಕೆರೆ ಹಾಗೂ ಬೆಳ್ಳೆಕೆರೆ ಇಬ್ರು ಆ ಜನಾಂಗಕ್ಕೆ ವಹಿಸ್ಬಿಟ್ರೆ ಕೆರೆನೂ ನೀಟಾಗಿ ನೋಡ್ಕೊಳ್ತಾರೆ, ಅಲ್ಲಿ ಮಾಲಿನ್ಯ ಸೇರ್ದಂಗು ನೋಡ್ಕೊತಾರೆ, ಒತ್ತುವರಿಗೆ ಆಗುದ್ನು ತಡೀತಾರೆ, ಊರಿಂದ ಒಂದು ಅಭಿವೃದ್ಧಿನೂ ಆಯ್ತದೆ, ಎಲ್ಲಾ ರೀತಿನು ಒಳ್ಳೇದಲ್ವ ಸರ್ ಅದು? ಅಲ್ಲ ಕರೆಕ್ಟು, ಈ ಹಿಂದೆ ನಾವು ಮೀನುಗಾರಿಕೆ ಸಹಕಾರ ಸಂಘಕ್ಕೆ ಕೆರೆ, ಆ ಕೆರೆ ನೀವು ಹೇಳಿದಂಥ ಕೆರೆಯನ್ನು ನಾವು ವಿಲೇವಾರಿ ಮಾಡಿದ್ವಿ. ಕಳೆದ 2 ವರ್ಷದ ಹಿಂದೆ ನಾವೇನು ವಿಲೇ ಮಾಡಿದಂಥ ಸಂದರ್ಭದಲ್ಲಿ ನಾವೇನು ಸಂಘಕ್ಕೆ ಕೊಡುವಂಥ ಸಂದರ್ಭದಲ್ಲಿ ದಾಖಲೆಗಳನ್ನ ನೋಡ್ತೀವಿ. ಆ ದಾಖಲೆಗಳನ್ನ ನಿವಾರಣೆ ಸಹಕಾರ ಸಂಘ ಏನು ನಾವು ಕೇಳಿದ ಮಾನದಂಡದಂತೆ ನಿರ್ವಹಣೆ ಮಾಡಿರಲಿಲ್ಲ, ಹಾಗಾಗಿ ಆ ಸಂಘಕ್ಕೆ ನಾವು ಆ ಕೆರೆಯನ್ನು ಕೊಡೋಕ್ಕಾಗಲಿಲ್ಲ. ಒಳ್ಳೆಯದು ನಾಗರಾಜ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ನಮಸ್ತೆ ಸರ್, ನಾನು ವೆಂಕಟೇಶ್ ಅಂತ, ಲಕ್ಷ್ಮೀಪುರ ಮೈಸೂರು ತಾಲೂಕ್ ಮೈಸೂರು ಜಿಲ್ಲೆ ಕಟ್ಕೋಬಳಿ. ಹೇಳಿ ವೆಂಕಟೇಶ್. ಕೇಶವಮೂರ್ತಿ ಅವ್ರಿಗೂ ಗಣೇಶ್ ಸರ್ಗೂ ನಮಸ್ಕಾರ. ನಮಸ್ತೆ ಸರ್. ಇದು ಒಂದು ಇದು ಮೀಸೆ ಮೀನು ಅಂತ ಐತಲ್ಲ, ಇದು ಅದೇನೋ ಒಂದು ಇದು ಐತಲ್ಲ, ಅದನ್ನ ತಿನ್ಬಾರ್ದು, ಆಹಾರಕ್ಕೆ ಯೋಗ್ಯ ಅಂತಾರಲ್ಲ, ಅದ್ರ ಬಗ್ಗೆ ಏನು ಸ್ವಲ್ಪ ಮಾಹಿತಿ ಬೇಕಿತ್ತ? ಮೀಸೆ ಮೀನು ಅಂತ ಹೇಳಿದ್ರೆ ಅದರಲ್ಲಿ ತಳಿವಾರು ಬರುತ್ತೆ, ನಾವು ಸ್ಥಳೀಯವಾಗಿ ಸಿಗುವಂಥದ್ದು ಸಾಕ್ಬಾರ್ದು ಅಂತ ಇದೈತಲ್ಲ ಸರ್. ಅದು ಅಲ್ಲ, ನೀವು ಹೇಳ್ತಾ ಇರೋದು ಆಫ್ರಿಕನ್ ಕ್ಯಾಟ್ ಫಿಶು. ಅದು ಆಫ್ರಿಕನ್ ಕ್ಯಾಟ್ ಫಿಶು ನಮ್ಮ ದೇಶದಲ್ಲಿ ಬ್ಯಾನ್ ಆಗಿದೆ. ಆ ಸ್ಪೀಶೀಸ್ನ, ಆ ತಳಿನ ಯಾರೂ ಸಾಕಣೆ ಮಾಡೋಂಗಿಲ್ಲ. ಇನ್ ಕೇಸ್ ಮಾಡಿದರೆ ಅದನ್ನು ನಾವು ನಿಷೇಧ ಮಾಡುವಂಥ ಕಾರ್ಯ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅದು ಅದು ಆಹಾರ ಪದ್ಧತಿಯಲ್ಲಿ ಸ್ಥಳೀಯವಾಗಿರುವಂಥ ಮೀನುಗಳೇನು ನಾವು ನದೀಲಿ ನೋಡ್ಬೋದು, ಕೆರೆಯಲ್ಲಿ ನೋಡ್ಬೋದು, ಅಂಥ ಮೀನಿನ ಸಂತತಿಯನ್ನು ಕಡಿಮೆ ಮಾಡುವಂಥ ಗುಣಲಕ್ಷಣ ಹೊಂದಿದೆ. ಹಾಗೂ ಆಹಾರ ಪದ್ಧತಿಯಲ್ಲಿ ಕೂಡ ಅದು ಏನು ಕೃಷಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನ ಆಹಾರವಾಗಿ ನೀಡಿದ್ದಂಥ ಸಂದರ್ಭದಲ್ಲಿ ಕೂಡ ಅದನ್ನು ತಿನ್ಕೊಂಡು ಸುತ್ತ ಇರುವಂಥ ವಾತಾವರಣವನ್ನು ಮಾಲಿನ್ಯ ಮಾಡುವಂಥ ಪ್ರವೃತ್ತಿ ಹೊಂದಿರುತ್ತೆ. ಹಾಗಾಗಿ ಆ ತಳಿಯನ್ನು ನಾವು ಭಾರತ ಸರ್ಕಾರ ನಮ್ಮ ಹತ್ರ ನಾಲೆಯಲ್ಲಿ ಸುಮಾರು ಹೆಚ್ಚು ಕಮ್ಮಿ 500 ರಿಂದ 1,000 ಮೀನು ಬಂದ್ಬಿಟ್ಟಿತ್ತು, ಯಾರು ಹಿಡಿದಿಲ್ಲ ಸರ್ ಅದನ್ನ. ಅದು ತಿರ್ಗಾ ಯಾವಾಗಿದ್ದಾವೆ ಉಂಟದು, ಯಾರು ಇದು ಆಕ್ಷೇಪಣೆ ಅದೇನ್ ಮುಟ್ಟಿದ್ರೆ ಯಾರು ಮುಟ್ಟಿಲ್ಲ, ಅದನ್ನ ತಿಂದ್ರೆ ಒಳ್ಳೇದಿಲ್ಲಲ್ಲ ಸರ್. ಅಲ್ಲ, ನೈಸರ್ಗಿಕವಾಗಿ ದೊರೆಯುವಂತ ಆ ತಳಿನ ತಿನ್ಬೋದು. ಈ ಕಲ್ಚರಲ್ ನಾನು ಹೇಳಿದ್ನಲ್ಲ, ತ್ಯಾಜ್ಯದ ಏನಾರು ಆಹಾರ ಪದ್ಧತಿಯಲ್ಲಿ ನೀಡಿ ಸಾಕಾಣಿಕೆ ಮಾಡಿದ್ರೆ ಅಂತವನ್ನ ತಿಂದ್ರೆ ಸಮಸ್ಯೆ ಆಗುತ್ತೆ. ಸರಿ ಸರ್, ನಮ್ದೇ ಇಲ್ಲಿ ನಾಗನಹಳ್ಳಿ ಕೇಂದ್ರ ಉದ್ಘಾಟನೆ ಮಾಡಿದ್ರೆ ಒಳ್ಳೆ ಕೆಲಸ ಆಯ್ತು, ಇದರಿಂದ ಭಾರಿ ಉಪಕಾರ ಆಯ್ತು. ನಮಸ್ಕಾರ. ಒಳ್ಳೇದು ವೆಂಕಟೇಶ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು? ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ಕೂನಮದಳ್ಳಿ ಅಂತ ಗ್ರಾಮ, ವೀಣಾ ಸದಾಶಿವ ಅಂತ ಸರ್. ಹೇಳಿ ಸದಾಶಿವ ಅವರ. ಕೇಶವಮೂರ್ತಿ ಅವ್ರಿ ನಮಸ್ಕಾರ, ಮತ್ತೆ ಮೀನುಗಾರಿಕೆ ಇಲಾಖೆ ಸಿಬ್ಬಂದಿ ಅವರು ನಮಸ್ಕಾರ ಸರ್. ಸಣ್ಣ ಹಿಡುವಳಿದಾರರು ಯಾವ ರೀತಿ ಮೀನು ಬೆಳಿಬೋದು ಮತ್ತು ಅದು ಎಲ್ಲಿ ನಮಗೆ ಮಾರ್ಗದರ್ಶನ ಯಾರು ಕೊಡ್ತಾರೆ ಅನ್ನೋದು ಮಾಹಿತಿ ಬೇಕಾಗಿತ್ತು ಸರ್. ಅನ್ನ ಸಣ್ಣ ಹಿಡುವಳಿದಾರರಿಗೂ ಕೂಡ ನಾವು ಇಲಾಖೆ ವತಿಯಿಂದ ಯೋಜನೆಯನ್ನು ರೂಪಿಸಿದ್ದೀವಿ. ತಾವು ಯಾವ ಕೃಷಿಯನ್ನು ಆಯ್ಕೆ ಮಾಡ್ಕೋತೀರ ಅನ್ನೋದನ್ನು ನಮ್ಮ ಸ್ಥಳೀಯ ಮಟ್ಟದ ಅಧಿಕಾರಿಯೊಂದಿಗೆ ಚರ್ಚೆ ಮಾಡಿದ್ರಲ್ಲಿ ಯಾವ ಯೋಜನೆ ತಮಗೆ ಸೂಕ್ತ ಆಗುತ್ತೆ ಅನ್ನೋದನ್ನು ಅವರು ಮಾರ್ಗದರ್ಶನ ನೀಡ್ತಾರೆ ಸರ್. ಮತ್ತೆ ಬೋರ್ ನೀರಲ್ಲಿ ಬೆಳೆಯುವುದ ಮೀನುಗಾರಿಕೆನ? ಬೋರ್ ನೀರಲ್ಲೂ ಕೂಡ ಬೆಳೆಯುವ ಮೀನು ಸಾಕಾಣಿಕೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಒಳ್ಳೇದು ಸದಾಶಿವ ಅವರೇ. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ಆನ್ ಹೋಲ್ಡ್, ಪ್ಲೀಸ್ ಸ್ಟೇ ಆನ್ ದ ಲೈನ್. ನೀವು ಮಾತನಾಡಿ. ನಮಸ್ತೆ ಸರ್, ಯಾರು, ಎಲ್ಲಿಂದ? ಹೋಲ್ಡ್ ಹಾಕ್ಬಿಟ್ಟಿದ್ದೀರಾ ನಮ್ಮ ಕರೆಯನ್ನ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ಸರ್ ಕೃಷ್ಣ ಅಂತ, ಗುಂಡ್ಲುಪೇಟೆಯಿಂದ. ಹೇಳಿ ಕೃಷ್ಣ ಅವರೇ. ಸರ್, ಅದು ಕೆಲವು ಜಾತಿ ಮೀನುಗಳು ಗಾಳಿನ ಉಸಿರಾಡಿ ಬದುಕ್ತವಂತೆ, ಅವು ತಿಂದ್ರೆ ಆರೋಗ್ಯಕ್ಕೆ ಹಾನಿ ಅಂತ ಹೇಳ್ತಾರೆ, ಅದು ನಿಜನಾ ಸುಳ್ಳು? ಅದು ಇಲ್ಲ, ಏನಾಗುತ್ತೆ, ಮೀನಲ್ಲಿ ಕೂಡ ನೀರಿನಲ್ಲಿರುವಂಥ ಏನು ಡಿಸಾಲ್ಡ್ ಆಕ್ಸಿಜನ್ ಅಂತ ಕರಿತೀವಿ ಆಮ್ಲಜನಕ, ಅಂಥವನ್ನ ಸ್ವಾಭಾವಿಕವಾಗಿ ಮೀನು ಅವಲಂಬಿಸಿ ಜೀವನ ಮಾಡ್ತವೆ. ಈಗೇನು ಕ್ಯಾಟ್ ಫಿಶ್ ಅಂತ ಕರಿತೀವಿ ಅಂಥ ಮೀನುಗಳು ಏನು ಅಟ್ಮಾಸ್ಫಿಯರ್ ಏನು ನಾವು ಕೇಳ್ತೀವಿ, ಅಟ್ಮಾಸ್ಫಿಯರಲ್ಲಿರುವಂಥ ಆಕ್ಸಿಜನ್ನ ಗ್ಯಾಸ್ಪಿಂಗ್ ಮುಖಾಂತರ ತಗೊಂಡು ಅದು ಜೀವನ ಮಾಡ್ತವೆ, ಅದು ಆ ಸೇವನೆಯಿಂದ ಏನು ಸಮಸ್ಯೆ ಏನಿಲ್ಲ. ಒಳ್ಳೇದು ಕೃಷ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ನಾವು ನಗರ್ಕೆರೆ ಶಂಕರ ಸರ್. ಹೇಳಿ ಶಂಕರಯ್ಯನವರ, ನಿಮ್ಮ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ದಯಮಾಡಿ. ಸರ್, ಹೊರಗಡೆ ಬರ್ತೀನಿ. ನೀವು ಹೊರಗಡೆ ಬಂದ್ರು ಇದು ಸರ್, ನಮ್ ಬಾವಿ ಇದೆ, ಇಪ್ಪತ್ತಡಿ ನೀರ್ ನಿಂತ್ಕತ್ತದೆ. ಹೇಳಿ. ಅದರಿಂದ ಬಾವಿಗೆ ಮೀನ್ ಬಿಡ್ಬೋದೇ? ಯಾವ ಮೀನ್ ಬಿಡ್ಬೋದು, ಏನು ಎತ್ತ ಅಂತ ಕೇಳಬೇಕು. ಅಲ್ಲ, ಬಾವಿ ನೀರನ್ನು ನೀವು ಏನಕ್ಕೆ ಉಪಯೋಗಿಸ್ತೀರಿ? ಕುಡಿಯೋ ನೀರಿಗೆ ಉಪಯೋಗಿಸ್ತೀರಾ ಅಥವಾ ಕೃಷಿ ಸಂಬಂಧ? ಬಾವಿ ಕುಡಿಯೋ ನೀರಿಗೆ ಉಪಯೋಗಿಸ್ತಾ ಇಲ್ಲ, ನೀರಾವರಿಗೆ. ನೀರಾವರಿಗೆ ಅಂತ ಹೇಳಿದ್ರೆ, ನಾನು ಆಗಲೇ ಕಾರ್ಯಕ್ರಮದ ಮೊದಲಿನಲ್ಲಿ ಹೇಳಿದಂತೆ ಗಿಫ್ಟ್ ತಿಲಾಪಿ ಅಂತ ಇದೆ, ಅದನ್ನು ನೀವು ಬಿತ್ತನೆ ಮಾಡ್ಬೋದು. ಅದು ನಮ್ಮ ಇಲಾಖೆಯ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಬಾವಿ ಮತ್ತು ಕೃಷಿ ಹೊಂಡಗಳಿಗೆ. ತಮ್ಮ ತಾಲೂಕು ಮಟ್ಟದ ಅಧಿಕಾರಿಯೊಂದಿಗೆ ಸಮನ್ವಯ ಸಾಧಿಸಿ ಮರಿಯನ್ನು ಉಚಿತವಾಗಿ ಪಡಿಬೋದು. ತಾಂತ್ರಿಕ ಸಲಹೆಯನ್ನು ಕೂಡ ಅವರು ಯಾವ ರೀತಿ ಕೃಷಿ ಮಾಡಬಹುದು ಅಂತ ಕೂಡ ಸಲಹೆಯನ್ನು ತಮ್ಮ ನೀಡ್ತಾರೆ. ಆಗ್ಲಿ ಶಂಕರಯ್ಯನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಸಾ? ನಂಜನಗೂಡ ನೀಲ್ಕಂಡ್ ನಗರಿಂದ ವೆಂಕಟೇಶ್ ಅಂತ ಸಾ. ಹೇಳಿ ವೆಂಕಟೇಶ್. ಇದು ಒಳ್ಳೇದೇ ಕಾರ್ಯಕ್ರಮ ಮಾಡ್ತೀನಿ, ನಮ್ಗೆ ಕೆಲಸ ಮುಗಿಸೋದ್ರೆ ನಮ್ಮ ಅಧಿಕಾರಿಗೆ ಒಳ್ಳೇದಾಗ್ಲಿ ಸರ್. ಆಕಾಶವಾಣಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ರೈತರಿಗೆ ಒಳ್ಳೇದಾಗ್ಲಿ, ನಮ್ಗೂ ಒಳ್ಳೇದಾಗ್ಲಿ ಸರ್. ಇದು ಶೋಕೇಸ್ ಅಲ್ಲಿ ಇರ್ತಾರಲ್ಲ ಸರ್, ಅಂಗಡಿಗಳಲ್ಲಿ ಮನೆಗಳಲ್ಲಿ ಇವೆಲ್ಲ ಇಟ್ಕೋಬೋದ ಸರ್? ಅಕ್ವೇರಿಯಂಸ್, ಅಕ್ವೇರಿಯಂ ಫಿಶ್, ಅಲಂಕಾರಿಕ ಮೀನು ಇಟ್ಕೋಬೋದ ಸರ್? ಇಟ್ಕೋಬೋದು. ಏನ್ ಸರ್? ಅಕ್ವೇರಿಯಂನ ಇಟ್ಕೋಬಹುದು. ಇಟ್ಕೋಬೋದ ಸರ್? ಸರಿ ಸರ್, ಒಳ್ಳೇದಾಗ್ಲಿ ಸರ್. ನಿಮ್ಗೆ ಅಧಿಕಾರಿಗೆ ಕೇಸ ಮುಗಿಸೋದು ಒಳ್ಳೇದಾಗ್ಲಿ ಸರ್. ಆಗ್ಲಿ ವೆಂಕಟೇಶ್ ಅವ್ರೆ, ಅಕ್ವೇರಿಯಂ ಅಲ್ಲಿ ಮೀನ್ ಸಾಕಿ ಒಳ್ಳೇದಾಗುತ್ತೆ. ಅಂಗಡಿಯಲ್ಲಿ ಅಂಗಡಿಗಳಲ್ಲಿ ಮನೆಗಳಲ್ಲಿ ಇಟ್ಕೋತಾರಲ್ಲ, ಇಟ್ಕೋಬೋದ ಅಂತ ಅಷ್ಟೇ ಸರ್. ಇಲ್ಲ, ಅಲಂಕಾರಿಕ ಮೀನ್ ಇಟ್ಕೋಬಹುದು, ಏನ್ ಸಮಸ್ಯೆ ಇಲ್ಲ. ಒಳ್ಳೇದು ವೆಂಕಟೇಶ್, ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ಹಲೋ ಸರ್, ಹೇಳಿ ಸರ್, ಯಾರು, ಎಲ್ಲಿಂದ? ನಮಸ್ತೆ ಸರ್, ನಂಜನಗೂಡಿಂದ ಮಹೇಶ್ ಮಾತಾಡ್ತಿದ್ದೀನಿ. ಹೇಳಿ ಮಹೇಶ್ ಅವ್ರೆ. ಇವತ್ತು ನಮ್ಮ ನಂಜನಗೂಡಿನವ್ರಿಗೆ ತಿಮ್ಮಪ್ಪ ಅಲ್ಲ ಸರ್, ತಮ್ಮ ಕಾರ್ಯಕ್ರಮದಲ್ಲಿ 5 ಎಕರೆ ಇದೆ ನಂಜನಗೂಡಿನವರಿಂದ. ಹೇಳಿ. ಮುಂಚೆ ನಮ್ದು ಎರಡು ಪ್ರಶ್ನೆ ಇದೆ. ಮೊದಲನೇದು, ನಾನೊಬ್ಬ ಭಾರತದ ಪ್ರಿಯ ಮಾಂಸಾಹಾರಿ. ಈ ಮೀನು ಅನ್ನೋದು 100% ನಾನ್ ವೆಜ್ಗೆ ಬರ್ತೀನಿ ಅಂತ ನನ್ನ ಅಭಿಪ್ರಾಯ. ಹೌದೌದು. ಮೊದಲನೇ ಪ್ರಶ್ನೆ ಸರ್, ನನಗೆ ಈ ಮೀನಿನ ಜೊತೆಗೆ ಸಿಗಡಿ ಕರಿಮೀನು ಅಂದ್ರೆ ತುಂಬಾ ಇಷ್ಟ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಸಿಗಡಿ ಕರಿಮೀನು ಏನು, ನಾವು ಹೇಳ್ತೀವಿ, ಏನು ನೈಸರ್ಗಿಕವಾಗಿ ದೊರೆಯುವಂಥ ಮೀನಿಂದ ಅದನ್ನು ಮಾಡ್ತಾರೆ. ಈ ಕಲ್ಚರ್ ಕೃಷಿ ಪದ್ಧತಿಯಲ್ಲಿ ಕೂಡ ಮಾಡ್ಬೋದು, ಅದಕ್ಕೇನು ನಮಗೆ ಸಲೈನ್ ಸಾಲ್ನ ಇದು ಮಾಡಬೇಕಾಗತ್ತೆ. ಒಳನಾಡು ಭಾಗದಲ್ಲಿ ಸಲೈನ್ ಸಾಲು ಸಿಗುವಂಥದ್ದು ಕಷ್ಟ, ಹಾಗಾಗಿ ಸಿಗಡಿ ಕೃಷಿಗೆ ಅಷ್ಟೊಂದು ಆದ್ಯತೆ ಹಾಗೂ ನೀಡ್ತಾ ಇಲ್ಲ ಇಲಾಖೆ ಈ ಒಳನಾಡು ಭಾಗದಲ್ಲಿ. ಕರಾವಳಿ ಭಾಗದಲ್ಲಿ ಅದಕ್ಕೆ ಯಥೇಚ್ಛವಾದಂಥ ಕಾರ್ಯಕ್ರಮಗಳಿದ್ದಾವೆ, ಅದಕ್ಕೆ ಆದ್ಯತೆಯನ್ನು ನಾವು ನೀಡ್ತಾ ಬರ್ತಾ ಇದ್ದೇವೆ. ಓಕೆ ಸರ್. ಎರಡನೇ ಪ್ರಶ್ನೆ ಸರ್, ಕೆರೆ ಟೆಂಡರ್ ವಿಚಾರದಲ್ಲಿ ನಿಮ್ಗೆ ಟೆಂಡರ್ ಸಿಕ್ಕುತ್ತೆ, ನನಗೆ ಟೆಂಡರ್ ಸಿಕ್ಕಲ್ಲ, ನಿಮ್ ಕೋಪ ತೆಗೆದು ಆ ಜಲಚರ ಜೀವಿಗಳ ಮೇಲೆ ಬಿಡ್ತಾ ಇದ್ದೀನಿ, ಇದಕ್ಕೆ ನನಗೆ ಏನಾದ್ರು ಶಿಕ್ಷೆ ಉಂಟಾ ಸರ್ ಕಾನೂನಲ್ಲಿ? ಈಗ ಯಾರು ಟೆಂಡರ್ ಪಡೆದಿರ್ತಾರೋ ಅವರು ನೀವೇ ಮಾಡ್ತಿದ್ದೀರಾ ಅಂತ ಸಂದರ್ಭದಲ್ಲಿ, ನಿಮ್ಮನ್ನ ದೂಷಣೆ ಮಾಡಿದಂತ ಸಂದರ್ಭದಲ್ಲಿ ಏನು ಟೆಂಡರ್ದಾರ ದೂರು ನೀಡಿದಾಗ ಶಿಕ್ಷೆ ಇದೆ. ಒಳ್ಳೇದು ಮಹೇಶ್ ಅವರೇ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಂದಿನಿ ತಾಲೂಕು ಕುಳ್ಳಾಪುರ ರಾಜು. ಹೇಳಿ ರಾಜು ಅವರೇ. ಸರ್, ನಮ್ಮ ಪ್ರಶ್ನೆ ಬಂದು ಬೋನ್ಲೆಸ್ ಮೀನು ಯಾವ ಜಾತಿ, ಎಷ್ಟು ಜಾತಿ ಇದೆ? ಅಲ್ಲ, ಬೋನ್ಲೆಸ್ ಜಾತಿ ಅಂತ ಏನಿಲ್ಲ, ಮೀನಲ್ಲೇ ಅದೊಂದು ವಿಧಾನದಲ್ಲಿ ಬೋನ್ನ ಸಪ್ರೇಟ್ ಮಾಡಿ ತಮಗೆ ಕೊಡ್ತಾರೆ. ಸರ್, ನಾವು ಸುಮಾರು ಮೀನ್ ತಗೊಂತೀನಿ, ಅದರಲ್ಲಿ ಮೂಲ ಜಾತಿ ಇರ್ತವ? ಹೌದೌದು. ಅದ ಯಾವ ಥರ ಮೀನು ಸಾಕ್ಬೋದು? ಸಾಕು ಮನೆ ಬಳಕೆ ಸಾಕ್ಬೇಕು, ಎಷ್ಟು ಕೊಳ ಮಾಡ್ಕೋಬಹುದು? ಅಂದ್ರೆ ನಮ್ಮ ಇಲಾಖೆಯ ಮಾನದಂಡದ ಪ್ರಕಾರ ಸುಮಾರು 1/2 ಎಕರೆ ಮೇಲ್ಪಟ್ಟಿದ್ದಾಗ ಮೀನು ಕೃಷಿ ಮಾಡಲಿಕ್ಕೆ ಸೂಕ್ತವಾಗಿರುತ್ತೆ, ಮತ್ತು ಲಾಭ ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಕಡಿಮೆ ಇದ್ದಷ್ಟು ನಮಗೇನು ಮೀನು ಬೆಳವಣಿಗೆಗೆ ಸೂಕ್ತವಾದಂತ ವಾತಾವರಣ ಇರಲ್ಲ. ನಮ್ಮ ಮನೆ ಬಳಕೆ ಸರ್, ಮನೆ ಬಳಕೆಗೆ ಅಂದ್ರೆ ಕೃಷಿ ಹೊಂಡ ಅಂತ ಇದ್ದದ್ರಲ್ಲಿ ನೀವು ಮನೆ ಬಳಕೆಗೆ ಉಪಯೋಗ ಮಾಡ್ಕೋಬಹುದು. ನಾಟ ಎಷ್ಟು ಇರ್ಬೇಕು ಕೃಷಿ ಹೊಂಡ? ಕೃಷಿ ಹೊಂಡ ಅದು 21x21 ಬರುತ್ತಲ್ಲ, ಅಷ್ಟಿದ್ರು ಸಾಕು. ಡೆಪ್ತ್ ಬಂದು ನಿಮಗೆ ನಾವು ರೆಕಮೆಂಡ್ ಮಾಡೋದು 5 ಅಡಿ, ಕೃಷಿ ಹೊಂಡದಲ್ಲಿ ಸಾಮಾನ್ಯ 10-20 ಅಡಿ ಇರುತ್ತೆ, ಏನು ತೊಂದರೆ ಇಲ್ಲ. ಒಂದು ನಾಲ್ಕು ಕಡೆ ಇದೆ ನಡುವೆ ಸಾಕದ. ಹಾ ಸಾಕು ಸಾಕು. ಓಕೆ ಥ್ಯಾಂಕ್ ಯು. ಆಗ್ಲಿ ರಾಜು ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಯಾರು ಸರ್, ಎಲ್ಲಿಂದ ಸರ್? ಬಿಳಿಕೆರೆ ಚಿನ್ನಣ್ಣ ಸರ್. ಹೇಳಿ ಚಿನ್ನಣ್ಣ ಅವರೇ. ಒಳ್ಳೆ ತಳಿ ಮೀನು ಎಲ್ಲಿ ಸಿಗುತ್ತೆ ಸರ್ ಸಾಕೋದಕ್ಕೆ? ಕೃಷಿ ಮಾಡ್ಲಿಕ್ಕೆ ಚಿನ್ನಣ್ಣವ್ರೆ? ಕೃಷಿ ಮಾಡಲಿಕ್ಕೆ ನಮ್ಮ ಮೈಸೂರು ವಲಯದಲ್ಲೇ ಎರಡು ಮೀನುಮರಿ ಉತ್ಪಾದನಾ ಕೇಂದ್ರಗಳಿದ್ದಾವೆ. ಒಂದು ಕಬಿನಿಲಿದೆ, ಒಂದು ನುಗುದಲ್ಲಿದೆ. ಸ್ಥಳೀಯವಾಗಿ ತಾಲೂಕು ಮಟ್ಟದಲ್ಲಿ ಕೂಡ ನಾವು ಮೀನುಮರಿ ಪಾಲನಾ ಕೇಂದ್ರಗಳನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ತಮಗೆ ಯಾವುದು ತಳಿ ಬೇಕು ಅಲ್ಲಿ ಪಡಿಬೋದು. ಇವರು ಹುಣಸೂರು ತಾಲೂಕಲ್ಲೇ ಇದೆಯಲ್ಲ ಸರ್? ಆ ಹುಣಸೂರಲ್ಲಿದೆ. ನಿಮ್ಮೂರು ಕರಿಮುದ್ನಾಳಿನಲ್ಲೇ ಇದೆ ಒಂದು ಕೇಂದ್ರ. ಕರಿಮುದ್ನಾಳಿ? ಗದ್ದಿಗೆ ಹತ್ರ. ಆಗ್ಲಿ ಚಿನ್ನಣ್ಣವ್ರೆ, ಸಾಕು ಬಿಡಿ ಮೀನ್ನ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್, ಈಗ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇಡೀ ದೇಶದಾದ್ಯಂತ ನಡೀತಾ ಇದೆ. ಹೌದು, 15 ದಿನಗಳ ಕಾಲ ಅಲ್ವಾ ಸರ್? ಮೇ 29 ಶುರುವಾಗಿ ಈಗ ಜೂನ್ 12 ನಡೆಯುತ್ತೆ. ಹೌದೌದು. ನಿಮ್ಮ ಇಲಾಖೆ ಕೂಡ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಭಾಗವಹಿಸಿದೆಯಾ? ಹೌದು. ಹೇಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಮಟ್ಟದಾಗಿರ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಸಪ್ತಾಹದಲ್ಲಿ ನಮ್ಮ ಇಲಾಖೆಯಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ, ಯಾವೆಲ್ಲ ಮೀನು ಕೃಷಿ ಪದ್ಧತಿಗಳಿದೆ ಅವುಗಳನ್ನ ರೈತರೊಂದಿಗೆ ಹಂಚಿಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಸರ್. ಅಂದರೆ ತಾವು ಕೂಡ ಸಕ್ರಿಯವಾಗಿ ಅದರಲ್ಲಿ? ಹೌದು, ಇಲಾಖೆ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ. ಈಗ ಇಲಾಖೆಯ ಒಂದು ಕಾರ್ಯಕ್ರಮಗಳು ಅಂತ ಬಂದರೆ, ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನೆಲ್ಲ ಪಟ್ಟಿ ಮಾಡ್ಬೋದು ಸರ್? ಇಲಾಖೆಯ ಕಾರ್ಯಕ್ರಮ ನಮ್ಮದೇನು ಇಲಾಖೆ 1957 ಸ್ಥಾಪನೆ ಆಯಿತು. ಅಲ್ಲಿಂದನೂ ಕೂಡ ನಾವು ಸಾಕಷ್ಟು ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಬರ್ತಾ ಇದ್ದೀವಿ. ಮೂಲವಾಗಿ ಏನು 3 ವಲಯ ಅಂತ ನಾವು ವಿಂಗಡಣೆ ಮಾಡ್ಕೊಳ್ಳೋದಾದರೆ, ಜಿಲ್ಲಾ ವಲಯ, ರಾಜ್ಯ ವಲಯ ಹಾಗೂ ಕೇಂದ್ರ ವಲಯ. ಆ ವಲಯಗಳಲ್ಲಿ ಸಾಕಷ್ಟು ರೈತರಿಗೆ, ಮೀನು ಕೃಷಿಕರಿಗೆ ಕಾರ್ಯಕ್ರಮಗಳನ್ನ ನಾವು ರೂಪಿಸಿ ಅನುಷ್ಠಾನ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಏನು ಕೇಂದ್ರದ ವಲಯದ್ದು ಪ್ರಮುಖವಾದಂಥ ಕಾರ್ಯಕ್ರಮ ಅಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಈ ಯೋಜನೆಯನ್ನು ನಾವು 2020-21 ಸಾಲಿನಿಂದ 5 ವರ್ಷಗಳ ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡ್ತಾ ಬರ್ತಾ ಇದ್ದೀವಿ. ಕಳೆದ ಆರ್ಥಿಕ ವರ್ಷಕ್ಕೆ ಅದು ಮುಗಿದಿದ್ರೂ ಕೂಡ ಮೀನುಗಾರಿಕೆ ಕ್ಷೇತ್ರಕ್ಕೆ ಆದ್ಯತೆ ಇರೋದ್ರಿಂದ 1 ವರ್ಷಕ್ಕೆ ವಿಸ್ತೀರ್ಣ ಆಗಿದೆ. ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಹಾಗೂ ರಾಜ್ಯ ವಲಯದ ಕಾರ್ಯಕ್ರಮ ಅಂತ ಬಂದಾಗ ಏನು ಮೀನು ಕೃಷಿಕರು ಏನು ರಾಜ್ಯದಲ್ಲಿರುವಂಥ ಜಲಸಂಪನ್ಮೂಲಗಳನ್ನ ಪಡ್ಕೊಂಡು ಮೀನು ಕೃಷಿ ಮಾಡ್ತಾ ಇದ್ದಾರೆ, ಅವರಿಗೆ ಮೀನು ಮರಿ ಖರೀದಿಗೆ ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಹಾಗೂ ಯಾರು ಗುತ್ತಿಗೆ ಹಾಗೂ ಪಡೆದಿರ್ತಾರೆ ಅಥವಾ ಟೆಂಡರ್ ಕಮ್ ಹರಾಜಿನಲ್ಲಿ ಕೆರೆಯನ್ನು ಪಡ್ಕೊಂಡಿರ್ತಾರೆ ಅಂಥವರು ತಾವು ಕೆರೆ ಅಂಚಿನಲ್ಲಿಯೇ ನಾವು ಮೀನು ಕೃಷಿ ಪಾಲನಾ ಕೊಡವನ್ನು ನಿರ್ಮಾಣ ಮಾಡ್ತೀವಿ ಅಂದರೂ ಕೂಡ ಅಂಥವ್ರಿಗೂ ಕೂಡ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಏನು ಮೀನುಗಾರರು ಲೈಸೆನ್ಸ್ ಪಡೆದು ಜಲಾಶಯ ಮತ್ತು ನದಿ ಭಾಗದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಅಂಥವರಿಗೆ ಕೂಡ ನಾವು ಉಚಿತವಾಗಿ ಮೀನುಗಾರಿಕೆ ಸಲಕರಣೆ ಗಿಟ್ ಏನು 1,000 ಮೌಲ್ಯದ್ದು ಅದನ್ನು ಕೂಡ ನಾವು ಉಚಿತವಾಗಿ ವಿತರಣೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೂ ಜಿಲ್ಲಾ ವಲಯದಲ್ಲಿ ಕಾರ್ಯಕ್ರಮಗಳು ಹೇಳೋದಾದರೆ, ಯಾರು ಕೃಷಿ ಹೊಂಡ ತೋಟಗಾರಿಕೆ ಫಾರ್ಮ್ ಪಾಯಿಂಟ್ಸ್ನ ಮಾಡ್ಕೊಂಡಿರ್ತಾರೆ ಅಂಥ ಪಾಯಿಂಟ್ಸ್ನಲ್ಲಿ ಮೀನು ಮರಿಗಳನ್ನ ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಈಗ ಸಾಮಾನ್ಯ ಗಂಡಿ 500 ಮರಿಗಳಾಗಿರ್ಬೋದು, ಈಗ ಆಗಲೇ ಹೇಳಿದಂತೆ ಗಿಫ್ಟ್ ತಿಲಾಪ್ಯ 250 ಮರಿಗಳನ್ನ ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಏನು ಆಸಕ್ತ ಮೀನು ಕೃಷಿಕರು ತಾವು ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದಲ್ಲಿ ಸ್ಥಳೀಯವಾಗಿರುವಂಥ ಅಧಿಕಾರಿಗಳಿಗೆ ತಮ್ಮ RTC ಹಾಗೂ ಅರ್ಜಿ ನಮೂನೆಯನ್ನು ಸಲ್ಲಿಸಿದಾಗ ನಾವು ಅವರಿಗೆ ಉಚಿತವಾಗಿ ನೀಡುವಂಥದ್ದು ಮಾಡ್ತೇವೆ. ಹಾಗೆಯೇ ಜಿಲ್ಲಾ ವಲಯದಲ್ಲಿ ಏನು ದ್ವಿಚಕ್ರ ವಾಹನ ಖರೀದಿ ಮಾಡಿರ್ತಾರೆ ಅಂಥವರಿಗೆ ಘಟಕ ವೆಚ್ಚ ಏನು 75,000 ಇರುತ್ತೆ, ಅದಕ್ಕೆ 30% ಸಹಾಯಧನ 30,000 ನಾವು ನೀಡ್ತಾ ಇದ್ದೇವೆ. ಹಾಗೂ ಜಿಲ್ಲಾ ವಲಯದಲ್ಲಿ ಏನು ನಮ್ಮ ಇಲಾಖೆಯ ತಾಂತ್ರಿಕತೆಯ ಬಗ್ಗೆ ತರಬೇತಿಗಳನ್ನು ತಾಲೂಕು ಮಟ್ಟದಲ್ಲಿ ನಾವು ಮಾಡ್ತಾ ಕೃಷಿಕರಿಗೆ ಇಲಾಖೆಯ ಮಹತ್ವವನ್ನು ನಾವು ತಿಳಿಸ್ಕೊಂಡು ಕೃಷಿ ಪದ್ಧತಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ತೆ ಸರ್, ನಾನು ಶಿವಣ್ಣಗೌಡ ಸರ್, ಮಂಡ್ಯ. ಹೇಳಿ ಶಿವಣ್ಣಗೌಡ್ರೆ. ಸರ್, ನಂದು ಕೃಷಿ ಹೊಂಡದಲ್ಲಿ ಜಿಲಾಬಿ ಮೀನನ್ನು ಸಾಕಿದೀವಿ ಸರ್. ಅದು ವಂಶಾಭಿವೃದ್ಧಿನ ಅದೇ ಮಾಡ್ಕಂತದೆ. ಹೌದು. ಅಂದ್ರೆ ಇದ್ರ ಜೊತೆನಲ್ಲಿ ಬೇರೆ ಮೀನುಗಳನ್ನು ಸಾಕಬಹುದಾ? ಅಲ್ಲ, ಕೃಷಿ ಹೊಂಡದಲ್ಲಾದರೆ ನಾವು ತಾವು ಹೇಳ್ದಂಗೆ ನಾವು ಸೂಟಬಲಿ ಪ್ರಿಫರ್ ಮಾಡಿದೆ ಗಿಫ್ಟ್ ತಳಿ ತಿಲಾಪಿಯನ್ನು. ಅದ್ರ ಜೊತೆಗೆ ನೀವು ಸಾಮಾನ್ಯ ಗಂಡೆಯನ್ನು ಕೂಡ ಬಿತ್ತನೆ ಮಾಡಿಕೊಂಡು ಕೃಷಿ ಮಾಡ್ಕೋಬೋದು. ಅಲ್ಲ, ನಮ್ಗೆ ಅದೇ ಮರಿ ಹಾಕೊಬೇಕು ಆ ತರ ಇರ್ಬೇಕು ಅಂತ ನಾವು ಕೇಳ್ತೀವಿ. ಇಲ್ಲ, ಗಿಫ್ಟ್ ಬಿಟ್ರೆ ಬೇರೆ ಯಾವುದು ತಳಿ ಮರಿ ಮಾಡೋದಿಲ್ಲ. ಹೊಂಡದಲ್ಲಿ ಅದೊಂದೇ ತಳಿ, ಅದ್ ಬಿಟ್ರೆ ಆರ್ನಮೆಂಟಲ್ ಫಿಶ್ ಇರ್ತವೆ, ಅವು ಸಂತಾನೋತ್ಪತ್ತಿ ಹೊಂಡದಲ್ಲಿ ಮಾಡ್ತವೆ. ಒಳ್ಳೇದು ಶಿವಣ್ಣಗೌಡ್ರೆ. ಕೇಳಿದ್ರೆ ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ. ಮೀನುಗಾರಿಕಾ ಇಲಾಖೆಯ ತಾಂತ್ರಿಕತೆಗಳು ಮತ್ತು ಮೀನು ಸಾಕಾಣಿಕೆ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ತಾವು ಪ್ರಶ್ನೆಗಳನ್ನು ಕೇಳ್ಬೋದು, ಸೂಕ್ತವಾದ ಉತ್ತರಗಳನ್ನು ಪಡೆದುಕೋಬಹುದು. ಮೈಸೂರು ವಲಯದ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್ ಗಣೇಶ್ ಅವರು ನನ್ನೊಂದಿಗೆ ಇದ್ದಾರೆ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251-558-2251-589 ಎಸ್ ಟಿ ಡಿ ಕ್ರಮ ಸಂಖ್ಯೆ 0821. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ಕಾರ ಸರ್, ಹೇಳಿ ಸರ್, ಯಾರು ಎಲ್ಲಿಂದ? ವೆಂಕಟೇಶ್ ಅಂತ ಸರ್, ಬದನವಾಡ ಗ್ರಾಮದಿಂದ. ಹೇಳಿ ವೆಂಕಟೇಶ್. ಸರ್, ಅದು ಮೀನು ಸಾಕಾಣಿಕೆಗೆ ಏನೇನು ಅನುಕೂಲತೆಗಳಿದೆ ಸರ್ ಈಗ ನಮ್ಮ ಗ್ರಾಮೀಣ ಜನರಿಗೆ? ಯಾವ ರೀತಿ ನೀವು ಮೀನು ಕೃಷಿ ಮಾಡ್ಬೇಕಂತನ? ಹೌದು ಸರ್, ಕೃಷಿ ಮಾಡಬೇಕು ಅಂತ. ಮೀನು ಕೃಷಿ ಮಾಡಲಿಕ್ಕೆ ಸ್ವಂತ ಜಮೀನು ಇರಬೇಕು, ಮತ್ತೆ ಮೀನು ಕೃಷಿಗೆ ಬಹುಮುಖ್ಯವಾಗಿ ನಮಗೆ ನೀರಿನ ಲಭ್ಯತೆ, ಕೆನಾಲ್ ಇರಬೇಕು ಅಥವಾ ಬೋರ್ವೆಲ್ ವಾಟರ್ ಇದ್ದರೆ, ಕೆನಾಲ್ ಇದ್ದರೆ ಅತಿ ಸೂಕ್ತ, ಬೋರ್ವೆಲ್ ಇದ್ದರೂ ಕೂಡ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದವರು ಕೃಷಿ ಪದ್ಧತಿನ ಅಳವಡಿಸ್ಕೋಬೋದು. ಮೀನು ಕೃಷಿ ಕೂಡ ನಿರ್ಮಾಣ ಮಾಡ್ತೀರಾ ಅಂದರೆ ಮಿನಿಮಮ್ ಅರ್ಧ ಎಕರೆಯಿಂದ ಮೇಲ್ಪಟ್ಟು ಒಬ್ಬ ಕೃಷಿಕ 2 ಎಕ್ಟರ್ ತನಕ ಮಾಡ್ಕೋಬೋದು. ಅವರಿಗೆ ನಾವು ಇಲಾಖೆ ವತಿಯಿಂದ ಸಹಾಯಧನವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ನೀವು ಮೀನು ಸಾಕ್ಬೇಕಾ ವೆಂಕಟೇಶ್ ಅವರೇ? ಹೌದು ಸರ್, ಹೌದು. ಓಕೆ, ಈ ವರ್ಷ ಶುರು ಮಾಡ್ತೀರಾ? ಓಕೆ, ಮತ್ಸ್ಯ ತರಂಗ ಅಂತ ಒಂದು ಬಾನುಲಿ ಸರಣಿ ಇವತ್ತಿಂದ ಆರಂಭ ಆಗ್ತಾ ಇದೆ, ಇನ್ನು ಮುಂದೆ ಪ್ರತಿ ಮಂಗಳವಾರ ಪ್ರಸಾರ ಆಗುತ್ತೆ. ಬಹಳಷ್ಟು ವಿಚಾರಗಳು ಇದರಲ್ಲಿ ಪ್ರಸ್ತಾಪ ಆಗುತ್ತೆ. ಸೊ ಸರಣಿಯ ಜೊತೆಗೆ ನೀವು ಮೀನ್ ಸಾಕ್ಬಿಡಿ. ಆಗ್ಲಿ ವೆಂಕಟೇಶ್ ಅವರೇ. ಸರ್, ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಹೌದು ಸರ್, ಆಗಲೇ ಹೇಳ್ದಂಗೆ ಇನ್ನೂ ಹೆಚ್ಚಾಗಿ ನಾವು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಹೇಳಬೇಕಾದ್ರೆ ಅದರಲ್ಲಿ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಿದ್ದಾವೆ. ಸುಮಾರು 72 ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಿದೆ. ಅದರಲ್ಲಿ ಆಗಲೇ ಹೇಳಿದಂತೆ ಮೀನು ಕೃಷಿ ಕೂಡ ನಿರ್ಮಾಣ ಆಗಿರ್ಬೋದು, ಈಗಿರುವಂಥ ಹೊಸ ತಾಂತ್ರಿಕತೆಯೊಂದಿಗೆ ಮೀನು ಕೃಷಿ ಮಾಡುವಂಥ ಪದ್ಧತಿಗಳಾದ RAS ಆಗಿರ್ಬೋದು, ಬಯೋಫ್ಲಾಕ್ ಆಗಿರ್ಬೋದು, ಬ್ಯಾಕ್ಯಾರ್ಡ್ ಮಿನಿ RAS ಆಗಿರ್ಬೋದು, ಅಥವಾ ಆರ್ನಮೆಂಟಲ್ ಘಟಕ ಸ್ಥಾಪನೆ ಆಗಿರ್ಬೋದು, ಅಂಥವು ಕೂಡ ನಾವು ಇಲಾಖೆ ವತಿಯಿಂದ ಸಹಾಯಧನ ನೀಡ್ತಾ ಇದ್ದೇವೆ. ಆದರೆ ಸಹಾಯಧನದಲ್ಲಿ 2 ವರ್ಗಗಳಿದೆ. ಸಾಮಾನ್ಯ ವರ್ಗದ ಕೃಷಿಕರಿಗೆ ಫಲಾನುಭವಿಗೆ 40% ಸಹಾಯಧನ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಾಗೂ ಮಹಿಳೆಯರಿಗೆ 60% ನಾವು ಘಟಕದ ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ಎಲ್ಲಿಂದ? ಹೆಸರು ಸರ್? ನಾಗರಾಜ್. ಹೇಳಿ ನಾಗರಾಜ್. ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳ್ತಾ ಇಲ್ವಲ್ಲ. ಸೀಗಡಿ, ಸೀಗಡಿ ಅಂತ ಒಂದು ವೆರೈಟಿ ಬರುತ್ತೆ ಮೀನಲ್ಲೇ. ಸೀಗಡಿ ಮೀನ್ ಸಾಕ್ಬೋದಾ ಅಂತ? ಹಾಕ್ಬೋದು, ಸೀಗಡಿ ಮೀನ್ ಸಾಕ್ಬೋದು. ಆದರೆ ಕೃಷಿ ಹೊಂಡದಲ್ಲಿ ಸೂಕ್ತ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಸೀಗಡಿಗೆ ನಮಗೆ ಫ್ರೆಶ್ ವಾಟರಲ್ಲಿ ಅದು ಸೂಕ್ತತೆ ಇರೋದಿಲ್ಲ. ಮರೈನ್ ವಾಟರ್ ಅಂದರೆ ಉಪ್ಪು ನೀರು ಅಂತ ಅಂಶದಲ್ಲಿ ಅದು ಬೆಳವಣಿಗೆ ಆಗುತ್ತೆ. ಇನ್ನು ಕಮರ್ಷಿಯಲಾಗಿ ಮಾಡ್ತೀವಿ ಅಂದಾಗ ನಮಗೆ ಉಪ್ಪಿನ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಹಾಗಾಗಿ ಸಿಹಿ ನೀರಿನಲ್ಲಿ ಆದಷ್ಟು ನಾವು ರೆಕಮೆಂಡ್ ಮಾಡೋದಿಲ್ಲ. ಒಳನಾಡಲ್ಲಿ ಬೆಳೀತಾರೆ, ಅವಾಗ ಕಲ್ಚರ್ ಏನು ನಾವು ಕೃಷಿ ಪದ್ಧತಿಗೆ ಸಾಲ್ಟ್ ಹಾಕಲೇಬೇಕು, ಹಾಕಿದ್ದಲ್ಲಿ ಅದು ಬೆಳವಣಿಗೆ ನಾವು ನಿರೀಕ್ಷೆ ಮಾಡ್ಬೋದು. ಒಳ್ಳೆಯದು ನಾಗರಾಜ್ ಅವರೇ. ಸರ್, ಈಗ ಕೆರೆ ಕಟ್ಟೆಗಳಲ್ಲಿ ಮೀನು ಕೃಷಿಯನ್ನು ಮಾಡ್ತಾರಲ್ಲ, ಅದಕ್ಕೂ ಕೂಡ ಇಲಾಖೆ ನೆರವಿದೆಯಾ? ಕೆರೆ ಅಂತ ಬಂದಾಗ ನಾವೇನು ವಿಲೇವಾರಿ ಮಾಡ್ತೀವಿ, ಅದಕ್ಕೂ ಕೂಡ ನಾನು ಆಗಲೇ ಹೇಳ್ದಂಗೆ ಮೀನು ಮರಿ ಖರೀದಿಗೆ ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ. ಏನು ಸಹಕಾರ ಸಂಘಗಳಿಗಾದರೆ, FFPOಗಳಿಗಾದರೆ 20,000, ಗರಿಷ್ಠ 20,000 ನಾವು ಸಹಾಯಧನ. ವೈಯಕ್ತಿಕವಾಗಿ ಏನು ಟೆಂಡರ್ ಕಮ್ ಹರಾಜಿನಲ್ಲಿ ಏನಾದ್ರು ಕೆರೆಯನ್ನು ಪಡೆದಿದ್ದರೆ ಅವರಿಗೆ ಗರಿಷ್ಠ 5,000 ನಾವು ಸಹಾಯಧನ ನೀಡ್ತಾ ಇದ್ದೇವೆ ಸರ್. ಅಂದ್ರೆ ಈಗ ಕೆರೆ ಕಟ್ಟೆಗಳನ್ನು ತಾವು ಕೊಡುವಂಥದ್ದು ಸಹಕಾರಿ ಸಂಘಗಳಿಗೆ ಅಥವಾ ವೈಯಕ್ತಿಕವಾಗೂ ಪಡ್ಕೋಬಹುದು? ಕೆರೆ ಅಲ್ಲಿ ಆದ್ಯತೆ ಬರುತ್ತೆ. ಸ್ಥಳೀಯವಾಗಿ ಸ್ಥಾಪನೆಯಾಗಿರುವಂಥ ಮೀನುಗಾರಿಕೆ ಸಹಕಾರ ಸಂಘಗಳಿಗೆ ಮೊದಲನೇ ಆದ್ಯತೆ, ತದನಂತರ ಆ ತಾಲೂಕು ವ್ಯಾಪ್ತಿಯಲ್ಲಿರುವಂಥ FFPOಗಳಿಗೆ, ಬಾಕಿ ಉಳಿದಂಥ ಜಲಸಂಪನ್ಮೂಲಗಳನ್ನ ನಾವು ರಿಸರ್ವೇಷನ್ ಮಾಡ್ಕೊಂಡು ಏನು ಶೇಕಡ ಉಳಿದಂಥ ಜಲಸಂಪನ್ಮೂಲಗಳಿಗೆ 24.1% ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಮಾಡಿಕೊಂಡು ಟೆಂಡರ್ ಕಮ್ ಹರಾಜು ಮಾಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕೆರೆಗಳು ಮೀನು ಪಾರ್ಶ್ವವಾರ ಹಕ್ಕು ಆಗ್ತದ? ಇದೇನು ವರ್ಷಕ್ಕೊಂದು ಸರಿನ ಅಥವಾ ಅವಧಿ ಏನು ಸರ್? ಇಲ್ಲ, ಇದು ತಾವು ಹೇಳಿದಂತೆ ಏನು ನಾವು ಏಪ್ರಿಲ್ ಅಂತ್ಯಕ್ಕೆ ನಾವು ಅವರಿಗೆ ಗುತ್ತಿಗೆ ಅಮೌಂಟ್ ಆಗಿರ್ಬೋದು ಟೆಂಡರ್ ಅಮೌಂಟ್ ಪಾವತಿ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ತದನಂತರ ಯಾರು ಪಾವತಿ ಮಾಡೋದ್ರಲ್ಲಿ ವಿಫಲ ಆಗ್ತಾರೆ ಅಂಥ ಕೆರೆಗಳನ್ನ ನಾವು ಗುತ್ತಿಗೆ ಮುಖಾಂತರ ಮೊದಲನೇ ಆದ್ಯತೆ ನೀಡಿ ಆಗಲೇ ಹೇಳಿದಂತೆ ಸಹಕಾರ ಸಂಘಗಳಿಗೆ ಎಫ್ ಎಫ್ ಪಿಒಗಳಿಗೆ ನೀಡ್ತೀವಿ. ಆ ಗುತ್ತಿಗೆಯಲ್ಲಿ ಯಾವ ಸಹಕಾರ ಸಂಘಗಳು ಪಡೆಯದಿಂತದ್ದಂಥ ಪಕ್ಷದಲ್ಲಿ ಟೆಂಡರ್ ಕಮ್ ಹರಾಜಿಗೆ ನಾವು ವಿಲೇವಾರಿ ಮಾಡ್ತೀವಿ. ಕೆರೆ ಶೇಕಡ 50% ನೀರು ಲಭ್ಯತೆಯ ಅನುಗುಣವಾಗಿ ನಾವು ವಿಲೇವಾರಿ ಮಾಡ್ತಾ ಇದ್ದೀವಿ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ ಸರ್? ನಾವು ಚಾಮರಾಜನಗರದಿಂದ, ಆಲೂರು ಜಯಣ್ಣ ಅಂತ. ಹೇಳಿ ಜಯಣ್ಣವ್ರೆ. ಸರ್, ಈಗ ನಾವು ಈಗ ಗುಂಡಿ ಮಾಡಿದ್ವಿ, ಮಣ್ಣಂದು ಅದು ಟಾರ್ಪಲ್ ಹಾಕಿ ಅಂಗೆ ಬಿಡ್ಬೋದು ಸರ್ ಗುಂಡಿಗೆ? ಮಾಡ್ಬೋದು ಗುಂಡಿಗೆ ತಾಟ್ಪಲ್ ಹಾಕಿ ಮೀನ್ ಕೃಷಿ ಕೂಡ ಮಾಡಬಹುದು. ಗಿಫ್ಟ್ ಹಾಕ್ಬೋದು, ಮರಲ್ ತಳಿ ಹಾಕ್ಬೋದು. ಟಾರ್ಪಲ್ ಹಾಕಿಲ್ಲ, ಹಂಗೆ ಗುಂಡಿ ಮಾಡ್ಸಿದೀವಿ ಮಣ್ಣು, ಅದಕ್ಕೆ ಮೀನ್ ಮರಿ ಬಿಡ್ಬೋದಾ ಅಂತ. ಅಂದ್ರೆ ಅದ್ರ ಸಾಯಿಲ್ ಟೆಸ್ಟ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನೀರಿನ ಇಡಿ ಏನಿದೆ ವಾಟರ್ ರಿಟೆನ್ಷನ್ ಅಂತ ನಾವೇನ್ ಕರಿತೀವಿ, ಆ ಮಣ್ಣಲ್ಲಿ ನೀರು ಹಿಂಗೋದಿಲ್ಲ ಅನ್ನೋ ಪಕ್ಷದಲ್ಲಿ ನೀರ್ ಶೇಖರಣೆ ಮಾಡ್ಕೊಂಡು ಮೀನ್ ಕೃಷಿ ಮಾಡ್ಬೋದು. ಅದೇ ನಮ್ದು ಪಂಪ್ ಹೌಸ್ ಇದೆ ಸರ್, ಅದನ್ನ ಶೇಖರಣೆ ಮಾಡ್ಕೊಂಡು ಮಾಡ್ತೀವಿ. ಅದೇ ಈಗ 250 ಮೀನ್ ಮರಿಗಳನ್ನ ಕೊಡ್ತೀವಿ ಅಂತ ಹೋದ ವಾರ ರೇಡಿಯೋಲ್ಲಿ ಬಂದಿತ್ತು. ಹೌದು, ಈಗ ಅದು ಹೋಗಿತ್ತು ನಾವು ಚಾಮರಾಜನಗರ ADF ಹತ್ರ, ನಮ್ಗೆ ಇನ್ನು ಬಂದಿಲ್ಲ ಅದು ಅಂತ ಹೇಳಿದ್ರು. ಇಲ್ಲ ಇಲ್ಲ, ಬಂದಿದೆ, ನಾನು ಅವರೊಟ್ಟಿಗೆ ಮಾತಾಡ್ತೀನಿ. ನೀವು ADF ಸರ್ ಚಾಮರಾಜನಗರಕ್ಕೆ ಹೋಗಿದ್ದೆ ಇವತ್ತು. ಆಯ್ತು, ನೀವು RTC ಮತ್ತೊಂದು ಅರ್ಜಿ ಕೊಡಿ, ನಾವು ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ. ಸರಿ ಸರ್. ಮತ್ತೆ ಸರ್, ಅದು ನಾವು ಈಗ ಸಾಕಾಣಿಕೆ ಮಾಡ್ತೀವಿ, ಅದನ್ನ ಮಾರಾಟ ಯಾವ ರೀತಿ ಸರ್ ನೀವು ಈಗ ರೂಢಿಸ್ಕೊಡ್ತೀರಾ ಸರ್ ಅದನ್ನ? ಇಲ್ಲ, ಮಾರಾಟ ಏನು, ನೀವು ಮೀನು ನೀವು ಒಳ್ಳೆ ಸೈಜ್ ಬಂದಿದೆ, ಒಳ್ಳೆ ಕ್ವಾಂಟಿಟಿ ಇದೆ ಅಂದ್ರೆ ಅಲ್ಲಿಗೆ ಬಂದು ತಗೊಂಡೋಗುವಂತವ್ರ ಕೂಡ ವ್ಯವಸ್ಥೆ ಇದೆ. ನಾವು ಮಾಡ್ಕೋಬೇಕು ಸರ್ ಅದನ್ನ? ಇಲಾಖೆ ಸಮನ್ವಯ ಸಾಧಿಸುತ್ತೆ, ಯಾರು ಡೀಲರ್ಸ್ ಇರ್ತಾರ ಅವರೊಟ್ಟಿಗೆ ನೀವು ಅವ್ರಿಗೆ ಕೊಟ್ಕೋಬೇಕಾಗತ್ತೆ. ಇದು ಸರ್ ಅದಕ್ಕೆ ಫುಡ್ ಗಿಡ್ಡೆ ಎಲ್ಲ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಸರ್ ನಿಮ್ಮಲ್ಲೇ? ಫುಡ್ಡು ಇಲಾಖೆ ವತಿಯಿಂದ ಸಿಗೋದಿಲ್ಲ, ಎಲ್ಲಿ ಸಿಗತ್ತೆ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ನಾವು ಸಲಹೆ ನೀಡ್ತೇವೆ. ಸರಿ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದು ಜಯಣ್ಣವ್ರೆ, ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ ಸರ್? ಈಶ್ವರಪ್ಪ ಅಂತ, ಗುಂಡುಪೇಟೆಯಿಂದ. ಹೇಳಿ ಈಶ್ವರಪ್ಪನವ್ರೆ. ಈಗ ಸಣ್ಣ ಹಿಡುವಳಿದಾರರು ತೊಟ್ಟಿ ಮಾದರಿಯಲ್ಲಿ ಮೀನುಗಾರಿಕೆ ಮಾಡಬೇಕಂದ್ರೆ ಅದರ ಕನಿಷ್ಠ ಉದ್ದಾಳತೆ ಎಷ್ಟಿರಬೇಕು, ಮತ್ತು ಇಲಾಖೆಯಿಂದ ಅವರಿಗೆ ಸಿಗುವ ಅನುದಾನಗಳು ಸಹಾಯಧಾನಗಳು ಏನಾದರೂ ಯಾವ ಥರ, ಮತ್ತು ಯಾವ ತಳಿ ಮಾಡಿದ್ರೆ ಸೂಕ್ತ, ಇದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಈಗ ಸಣ್ಣ ಹಿಡುವಳಿದಾರರು ಅಂತ ಹೇಳಿದ್ರೆ ತಾವು ತಾಂತ್ರಿಕೆಯನ್ನು ಏನು ಮೀನುಗಾರಿಕೆ ಕ್ಷೇತ್ರದಲ್ಲಿ ಈಗ ಇತ್ತೀಚಿನ ದಿನದಲ್ಲಿ ನಾವು ತಾಂತ್ರಿಕತೆ ನೋಡ್ತಾ ಇದ್ದೀವಿ, ಅವನ್ನ ಅಳವಡಿಸ್ಕೊಂಡು ನೀವು ಮೀನು ಕೃಷಿ ಮಾಡೋದಾದರೆ ಮಾಡ್ಬೋದು. ಇಲ್ಲ ಜಾಗ ಸ್ವಲ್ಪ ನಾನು ಮೀನು ಕೃಷಿಯಲ್ಲಿ ಏನು ಗ್ರೋಔಟ್ ಅನ್ನೋ ಲೆಕ್ಕದಲ್ಲಿ ಮಾಡ್ತೀನಿ ಅನ್ನೋದಾದರೆ 0.2 ಎಕ್ಟರ್ಗಿಂತ ಏನು ಅರ್ಧ ಎಕರೆಗಿಂತ ಮೇಲ್ಪಟ್ಟು ಮಾಡೋದಾದರೆ ಮಾಡ್ಬೋದು. ಆಗಲೇ ಹೇಳಿದಂತೆ ಇಲಾಖೆಯ ಇಂದ ಸಹಾಯಧನವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಈಗ ನೀವು ತಾಂತ್ರಿಕತೆ ಹೊಂದಿಸಿ ಒಂದು ಸ್ಮಾಲ್ RIS ಮಾಡ್ತೀವಿ ಅಂತ ಬಂದಾಗ ಅದಕ್ಕೆ ಘಟಕ ವೆಚ್ಚ ಬಂದು 7.5 ಲಕ್ಷ ಇದೆ. ಅದಕ್ಕೆ 40 ಮತ್ತು 60 ಅಂತೆ ನಾವು ಅನುಪಾತದಂತೆ ಸಹಾಯಧನ ನೀಡ್ತೀವಿ. ಇನ್ನೇನು ಮೀನು ಕೃಷಿ ಕೂಡ ನಿರ್ಮಾಣ ಮಾಡಿ ನಾವು ಮೀನು ಕೃಷಿ ಮಾಡ್ತೀವಿ ಅನ್ನೋದಾದರೆ ಅಲ್ಲಿ ಕೂಡ ಏನು ಘಟಕ ವೆಚ್ಚ 7 ಲಕ್ಷ ಇದೆ, ಅದಕ್ಕೂ ನಾವು 40 ಮತ್ತು 60 ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಈಗ ಒಂದು ಎಕರೆ ಹಿಡುವಳಿದಾರರು 10-15 ಆ ಥರ ತೊಟ್ಟು ಮಾಡಿಕೊಂಡು ತಾಂತ್ರಿಕತೆ ಅಳವಡಿಸ್ಕೊಂಡು ಮಾಡ್ಬೋದು, ಅದಕ್ಕೆ ಮಾಡ್ಬೋದು. ಮಿನಿಮಮ್ ಎಷ್ಟು ಅಳತೆ ಉದ್ದಳತೆ ಇರಬೇಕು? ಅಲ್ಲ, ಅದರಲ್ಲಿ ನಮ್ಮಲ್ಲಿ ಏನಾಗುತ್ತೆ, ತಾಂತ್ರಿಕಂತೆ ಅಂತ ಬಂದಾಗ RIS ಮತ್ತು ಬಯೋಫ್ಲಾಕ್ ಅಂತ ಬರುತ್ತೆ. RIS ಬಂದಾಗ ಅದು ವಾಲ್ಯೂಮ್ ಮೇಲೆ ಹೋಗುತ್ತೆ. ಈಗ 90 ಕ್ಯೂಬಿಕ್ ಮೀಟರ್ ಆಗಿರ್ಬೋದು, 45 ಕ್ಯೂಬಿಕ್ ಮೀಟರ್ ಆಗಿರ್ಬೋದು, ನೀವು ಯಾವ್ದು ಬೇಕು ಪಡೆಯೋದಕ್ಕೆ ಅರ್ಹತೆ ಬೇಕಂದ್ರೆ ಕನಿಷ್ಠ ಎಷ್ಟು ಉದ್ದಳತೆ ಇರಬೇಕು? ಅಲ್ಲ, ಕನಿಷ್ಠ ಆಗಲೇ ಹೇಳಿದ್ನಲ್ಲ, ವಾಲ್ಯೂಮ್ ಮೇಲೆ ಹೋಗುತ್ತೆ. ನೀವು ಯಾವುದನ್ನ ನಾವು ತಾಂತ್ರಿಕತೆ ಅಳವಡಿಸ್ಕೊಂಡು ಮಾಡ್ತೀರಾ ಅನ್ನೋದಕ್ಕೆ ಅದಕ್ಕೊಂದು DPR ಸಲ್ಲಿಸಿದಲ್ಲಿ ನಾವು ಅದಕ್ಕೆ ತಾಂತ್ರಿಕತೆಗೆ ಸಹಾಯ ಮಾಡಿಕೊಂಡು ತಮಗೆ ಅವಕಾಶ ಮಾಡಿಕೊಡ್ತೇವೆ. ಇದಕ್ಕೆ ಯಾವ ತಳಿ ಮೀನು ಸೂಕ್ತ ಆಗುತ್ತೆ? ಈಗ ಏನಾಗುತ್ತೆ, ತಾಂತ್ರಿಕತೆ ಅಳವಡಿಸ್ಕೊಂಡು ಮಾಡ್ತೀನಿ ಅಂದರೆ ಗಿಫ್ಟಿಗೆ ಹೋಗ್ಬೋದು, ಮರಲ್ಲಿಗೆ ಹೋಗ್ಬೋದು. ಇಲ್ಲ ನಾನು ಕೃಷಿ ಹೊಂಡ ಮಾಡ್ಕೋತೀನಿ ಅಂತ ಬಂದಾಗ IMC ಅಂತ ಏನು ಹೇಳ್ತೀವಿ, ಭಾರತೀಯ ಗೆಂಡೆ ಇದೆ, ಅಂಥವಕ್ಕೆ ಹೋಗ್ಬೋದು. ಇತ್ತೀಚಿನ ಬೆಳವಣಿಗೆ ತೊಟ್ಟಿ ಮಾಡಿಸ್ಕೊಂಡು ಚಿಕ್ಕ ಒಂದು ಜಾಗದಲ್ಲಿ ಉತ್ಕೃಷ್ಟವಾದ ಇಳುವರಿ ಪಡೆಯುವಂತ, ಅಂದ್ರೆ ಮರಲ್ ಅಂತ ನಾವ್ ಏನ್ ಕರಿತೀವಿ ಸ್ಥಳೀಯವಾಗಿ, ಕುಚ್ ಮೀನ್ ಅಂತ, ಅಂತವನ್ನ ಕೃಷಿ ಮಾಡ್ಬೋದು. ಅದಕ್ಕೆ ಇಲಾಖೆಯಿಂದ ಏನು ಸಹಾಯಧನ ಸಿಗುತ್ತೆ? ಇಲಾಖೆಯಿಂದ ತಾವು ಸಾಮಾನ್ಯ ವರ್ಗದವರಾಗಿದ್ದರೆ 40% ಸಹಾಯಧನ ಕೊಡ್ತೀವಿ. ಯೂನಿಟ್ ಕಾಸ್ಟ್ ಏನು 0.1 ಎಕ್ಟರಿಗೆ 14 ಲಕ್ಷ ಇದೆ. ಮತ್ತೆ ಎಸ್ ಸಿ ಎಸ್ ಟಿ ಮಹಿಳೆ ಆದ್ರೆ 60% ನಾವು ಸಹಾಯಧನ ನೀಡ್ತೀವಿ. ಅಲ್ಲ ಇಷ್ಟು ಅಳತೆ ಅಂತ ನಾನು ಹೇಳಿದಾಗ ಆಗಲೇ 0.1 hectare ಅಂದ್ರೆ 1,000 ಚದರ ಮೀಟರ್ ನಷ್ಟು ಕೊಳ ನಿರ್ಮಾಣ ಮಾಡಬೇಕು. ಇಲ್ಲ ಅಷ್ಟು ದೊಡ್ಡ ಲೆವೆಲ್ ಅಲ್ಲಿ ಮಾಡೋದಿಲ್ಲ. ಈಗ ನಮ್ದು ಜಮೀನ್ ಇರೋದೇ ಇದ್ದಾಗ ನಾವು ಒಂದು 10-15 feet ಅದರಲ್ಲಿ 8-6 ಸಣ್ಣ ಸಣ್ಣ ತೊಟ್ಟಿ ಮಾಡಿಕೊಂಡು ಕೂಡ ಮಾಡಬಹುದು. ಅದರಲ್ಲಿ ಮಾಡೋದಾದ್ರೂ ಕೂಡ ಸಹಾಯಧನ ಸಿಗುತ್ತೆ. ಅಷ್ಟರಲ್ಲಿ 40% ಸಿಗುತ್ತೆ. ಹೌದೌದು ಸಿಗುತ್ತೆ. ಓಕೆ ಥ್ಯಾಂಕ್ ಯು ಸರ್. ಒಳ್ಳೆಯದು ಈಶ್ವರಪ್ಪನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ನಮಸ್ಕಾರ ಸರ್, ಹೇಳಿ. ಯಾರು, ಎಲ್ಲಿಂದ? ಅಶೋಕ್ ಪಾಂಡವಪುರದಿಂದ ಮಾತಾಡೋದು. ಹೇಳಿ ಅಶೋಕ್ ಅವರು. ಸರ್, ಇದು ಮೀನು, ಮೀನಿನಲ್ಲಿ ಇದು ತುಂಬಾ ಪೋಷಕಾಂಶಗಳಿರುತ್ತೆ, ಒಮೆಗಾ ಇರುತ್ತೆ ಅಂತ ಎಲ್ಲ ಹೇಳಿದ್ರಿ. ಆದ್ರೆ ಅದು ಮೀನಿನ ಆಹಾರ ಇದೆಯಲ್ಲ, ನೀವು ಏನ ಹೇಳ್ತೀರಾ, ಅದು ನಾಟಿ ಕೋಳಿ ಬಿಡ್ಬೋದು, ಅದ್ರದ್ದು ವೇಸ್ಟ್ ಅನ್ನ ಅದಕ್ಕೆ ಹಾಕ್ಬೋದು, ಮತ್ತೆ ಬಾತ್ಕೋಳಿದು ವೇಸ್ಟ್ ಅನ್ನ ಅದಕ್ಕೆ ಆಗತ್ತೆ, ಮತ್ತೆ ಸಗಣಿ ಹಾಕ್ಬೇಕು ಅಂತೆಲ್ಲ ಹೇಳ್ತೀರಾ. ಇಷ್ಟೆಲ್ಲ ಇರ್ಬೇಕಾದ್ರೆ ಅದು ನಿಜಕ್ಕೂ ಅದು ಪೋಷಕಾಂಶ ಆಗರ ಆಗತ್ತಾ, ಅಥವಾ ನಿಜಕ್ಕೂ ಅದು ಅದರಿಂದ ಬೇರೆ ಸಮಸ್ಯೆಗಳು ಶುರು ಆಗ್ಬೋದಾ ಅಂತ? ಇಲ್ಲ ಇಲ್ಲ, ಏನಾಗತ್ತೆ, ಈಗ ಕೋಳಿ ಗೊಬ್ಬರ ಆಗಿರ್ಬೋದು, ಬಾತ್ಕೋಳಿದಾಗಿರ್ಬೋದು, ಡ್ರಾಪಿಂಗ್ಸ್ ಆಗಿರ್ಬೋದು, ಅಥವಾ ಸಗಣಿ ಹಾಕೋದು, ನಾವು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಪಾಂಡ್ನಲ್ಲಿ ಮೀನಿಗೆ ಬೇಕಾಗಿರುವಂಥ ಸೂಕ್ಷ್ಮಾಣುಜೀವಿಗಳು ಅಂತ ನಾವೇನು ಕರಿತೀವಿ, ಫೈಟೋಪ್ಲಾಂಕ್ಟನ್ಸ್ ಮತ್ತು ಝೂಪ್ಲಾಂಕ್ಟನ್, ಅವನ್ನ ಉತ್ಪತ್ತಿ ಮಾಡಲಿಕ್ಕೆ, ಅದು ಉತ್ಪತ್ತಿ ಆದಮೇಲೆ ಮೀನು ಅದನ್ನು ತಿಂದ್ಕೊಂಡು ಬೆಳೆಯುತ್ತೆ. ಸಗಣಿನೇ ನೇರವಾಗಿ ತಿನ್ನಲ್ಲ, ನೇರವಾಗಿ ತಿನ್ನಲ್ಲ, ಏನು ನಾವು ಅದು ಫರ್ಟಿಲೈಸರ್ಸ್ ಆಗಿ ಹಾಕ್ತೀವಿ, ಆ ಫರ್ಟಿಲೈಸರ್ಸಿಂದ ಈ ಸೂಕ್ಷ್ಮಾಣುಜೀವಿಗಳು ಬೆಳೀತವೆ, ಈ ಸೂಕ್ಷ್ಮಾಣುಜೀವಿಗಳನ್ನ ನಮ್ಮ ಮೀನುಗಳು ಆಹಾರವಾಗಿ ತಿಂದು ಸೇವನೆ ಮಾಡ್ಕೊಂಡು ಬೆಳೀತವೆ. ತಾವು ಸರಿಯಾದ ಪ್ರಶ್ನೆ ಕೇಳಿದ್ರೆ, ಸಾಕಷ್ಟು ಜನಕ್ಕೆ ಇದು ಗೊತ್ತಿರಲ್ಲ. ನಾವು ಅದನ್ನ ಏನಾಗ್ತೀವಿ ಅದನ್ನ ನೇರವಾಗಿ ಮೀನು ತಿನ್ನಲ್ಲ, ಅದರಿಂದ ಉತ್ಪತ್ತಿಯಾಗುವಂತ ಸೂಕ್ಷ್ಮಾಣುಜೀವಿಗಳನ್ನ ಮೀನು ತಿನ್ನುತ್ತೆ. ಓಕೆ. ಆಮೇಲೆ ಸರ್, ನೀವು ಒಂದ್ಸರಿ ಕಾರ್ಯಕ್ರಮದ ಹೇಳಿದ್ರಿ, ಒಂದು ನಾವು ಭೂಮಿ ಇಲ್ಲದೆ ಇದ್ದವರು ಬೇರೆಯವ್ರ ಹತ್ರ 10 years ಲೀಸ್ಗೆ ಹಾಕೊಂಡ್ರೆ ನಾವು ಅದನ್ನ ನೀವು ಸಹಾಯಧನ ಎಲ್ಲ ನಿಮ್ದು ಇಲಾಖೆಯಿಂದ ನೆರವು ದೊರೆಯುತ್ತೆ ಅಂತ. 10 years ಅದಕ್ಕೆ ಲೀಸ್ ಮಾಡೋದಕ್ಕೆ ನಿಮ್ದೇ ಆದಂತ ಫಾರ್ಮೆಟ್ಸ್ ಇದೆಯಾ, ಅಥವಾ ಏನಾದ್ರು ಮಾಮೂಲಿ ನಾವೇನು ಲೀಸ್ಗೆ ಹಾಕೋತೀವಿ? ಫಾರ್ಮೆಟ್ ಅಲ್ಲ, ನೀವು ಕೂಡ ಮಾಡ್ಕೋಬರ್ಬೋದು ಫಾರ್ಮೆಟ್ ಅಂತ ಕೇಳಿದಾಗ ಈ ತಾಲೂಕು ಮಟ್ಟದ ಅಧಿಕಾರಿಗಳು ಕೊಡ್ತಾರೆ, ಅಲ್ಲಿ ಕೂಡ ಮಾದರಿಯನ್ನು ಪಡೆದು ನೀವು ಮಾಡ್ಕೋಬಹುದು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೆಯದು ಅಶೋಕ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಕೆರೆ ಮೀನುಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮೀನು ಸಾಕಾಣಿಕೆ ಮತ್ತು ಮೀನು ಮರಿ ಉತ್ಪಾದನೆ ಅಂತ ಎರಡು ಘಟಕ ಬರುತ್ತೆ. ಈಗ ರೈತರು ಮೀನನ್ನು ಕೂಡ ಸಾಕ್ಬೋದು, ಮೀನು ಮರಿ ಉತ್ಪಾದನೆಯನ್ನು ಕೂಡ ಮಾಡ್ಬೋದು. ಎರಡಕ್ಕೂ ಅವಕಾಶ ಇದೆಯಾ? ಎರಡಕ್ಕೂ ಅವಕಾಶ ಇದೆ. ಮೀನು ಸಾಕಾಣಿಕೆಯಲ್ಲಿ ಏನಾಗುತ್ತೆ, ಬಿತ್ತನೆ ಮೀನ ತೊಗೊಂಬಂದು ಅವ್ರು ದಾಸ್ತಾನು ಮಾಡಿಕೊಂಡು ಪೋಷಣೆ ಮಾಡಿಕೊಂಡು ಅದೊಂದು ಗಾತ್ರಕ್ಕೆ ಬೆಳೆದ ತಕ್ಷಣ ಇಡುವಳಿ ಮಾಡಿಕೊಂಡು ಮಾರುಕಟ್ಟೆಗೆ ನೀಡುವಂಥ ವ್ಯವಸ್ಥೆ ಮಾಡ್ತಾರೆ. ಸಾಕಾಣಿಕೆಯಲ್ಲಿ ಏನಾಗುತ್ತೆ, ಮೀನು ಮರಿ ಏನು 3 days ಸ್ಪಾನ್ ಅಂತ ಏನು ಕರೀತಾರೆ, ಅದಕ್ಕೆ ಕೊಳಗಳ ಪೂರ್ವಸಿದ್ಧತೆಯನ್ನು ಮಾಡಿಕೊಂಡು ಮೀನು ಮರಿಯನ್ನು ದಾಸ್ತಾನು ಮಾಡಿಕೊಂಡು ಅದೇನು 30-45 ಬಿತ್ತನೆ ಮೀನು ಮರಿ ಗಾತ್ರ ಬರಲಿಕ್ಕೆ ಕಾಲಾವಕಾಶ ಬೇಕಾಗತ್ತೆ. ಪೋಷಣೆ ಮಾಡಿ ಯಾರು ಕೆರೆಗಳನ್ನ ಪಡೆದಿರ್ತಾರೆ, ಜಲಾಶಯಗಳು ಪಡೆದಿರ್ತಾರೆ, ಅವರಿಗೆ ನೀಡುವಂಥ ವ್ಯವಸ್ಥೆ ಕೂಡ ಮಾಡ್ಬೋದಾಗಿದೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ಯೋಗೇಂದ್ರ ಪ್ರಸಾದ್, ಎಲ್ಚಿಗೆರೆ ಗ್ರಾಮ, ನಂಜನಗೂಡು ತಾಲೂಕಿನಿಂದ. ಹೇಳಿ ಯೋಗೇಂದ್ರ ಪ್ರಸಾದ್. ಸರ್, ಇವಾಗ ಮೀನು ಕೃಷಿ ಮಾಡಬೇಕು ಅಂತ ಇದ್ದೀನಿ ಸಣ್ಣ ಪ್ರಮಾಣದಲ್ಲಿ. ಈ ಬ್ಯಾಂಕ್ನಿಂದ ಲೋನ್ ಏನಾದರೂ ಸಿಗುತ್ತಾ ಸರ್? ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು ಪ್ರಾರಂಭ ಆಗಿದೆ, ಕೃಷಿಗೆ ಮಾತ್ರ ಸೀಮಿತ ಆಗಿತ್ತು. ಈಗ 2018 ಮೀನುಗಾರಿಕೆ ಕ್ಷೇತ್ರಕ್ಕೆ ಕೂಡ ಅದ್ರ ವ್ಯಾಪ್ತಿ ನೀಡ್ತಾ ಇದ್ದಾರೆ. ಆಗ KCC ಕಾರ್ಡು ನೀವು ಮೀನು ಕೃಷಿ ಮಾಡಲಿಕ್ಕೆ ಕೂಡ ಲಾಭ ಪಡಿಬೋದಾಗಿದೆ. ಮಾಡ್ಬೋದು. ಅದಕ್ಕೆ ಬ್ಯಾಂಕಿಗೆ DPR ತಾವು ಏನು ಯೋಜನಾ ವರದಿ ಅಂತ ಕರಿತೀವಿ, ತಾವೆಲ್ಲಿ ಖಾತೆ ನಿರ್ವಹಣೆ ಮಾಡಿರ್ತೀರ ಅಲ್ಲಿಗೆ ಕೊಟ್ಟು KCC ಮುಖಾಂತರ ನಾವು ಮೀನು ಕೃಷಿ ಮಾಡ್ಬೋದು ಅನ್ನೋದನ್ನು ಅರ್ಜಿ ಸಲ್ಲಿಸಿದಾಗ ಅವರು ನಮ್ಮ ಸ್ಥಳೀಯ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಏನು ತಾವು ಅರ್ಜಿ ಸಲ್ಲಿಸಿರೋದನ್ನು ಅಲ್ಲಿಗೆ ವರ್ಗಾಯಿಸಿ ಏನು ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಫೀಸಿಬಲ್ ಇದೆಯಾ ಇಲ್ಲ, ಸೂಕ್ತ ಇದೆಯಾ ಇಲ್ಲ ಅದನ್ನೊಂದು ಒಂದು ಮನವರಿಕೆ ಮಾಡಿಕೊಂಡು ತಮಗೆ ಸಾಲ ನೀಡುವಂಥ ಸೌಲಭ್ಯ ಮಾಡ್ತಾರೆ. ಏನು ವರ್ಷಕ್ಕೆ 7% ಬಡ್ಡಿ ಇದೆ, ನೀವು 1 year ತೀರಿಸಿದಲ್ಲಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ತಮಗೆ ದೊರಕುವಂಥ ಸಾಧ್ಯತೆ ಇದೆ. ಒಳ್ಳೆಯದು ಯೋಗೇಂದ್ರ ಪ್ರಸಾದ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಬಹಳಷ್ಟು ಜನ ಕರೆ ಮಾಡೋದಕ್ಕೆ ಕಾತರರಾಗಿದ್ದಾರೆ, ಆದರೆ ಸಮಯದ ಅಭಾವ. ತಾವು ದಯಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳಿಬಿಟ್ರೆ ನಮ್ಮ ಕೇಳುಗರು ನೇರವಾಗಿ ತಮ್ಮನ್ನೇ ಸಂಪರ್ಕ ಮಾಡ್ತಾರೆ. ಸರ್, ನಿಮ್ಮ ಮೊಬೈಲ್ ಸಂಖ್ಯೆ? 9880074105. ಇನ್ನೊಮ್ಮೆ ಹೇಳ್ತೀರಾ ಸರ್? 9887049915. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್, 9887049915. ಕೇಳುಗರೆ, ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಮೊದಲ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ರಿ. ಈ ಕಾರ್ಯಕ್ರಮದಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮೈಸೂರು ವಲಯದ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಆರ್ ಗಣೇಶ್. ಇನ್ನು ಮುಂದೆ ಪ್ರತಿ ಮಂಗಳವಾರ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ ಪ್ರಸಾರ ಆಗ್ತಾ ಇದೆ. ಈ ಬಾರಿಯ ಮುಂಗಾರು ಕೂಡ ಉತ್ತಮವಾಗಿರುತ್ತೆ ಅನ್ನುವಂತಹ ಸಲಹೆಯನ್ನು ನೀಡಲಾಗಿದೆ. ಈಗಾಗಲೇ ಮತ್ತೆ ಮುಂಗಾರಿನ ಮಳೆ ಆರಂಭವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮೀನು